ಎಲ್ಲರಿಗೂ ಸಾಮಾಜಿಕ ಸುರಕ್ಷತೆ ಅಟಲ್ ಪಿಂಚಣಿ ಯೋಜನೆ ಮೋದಿಜಿಯವರ ಸಂಕಲ್ಪ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಇಲ್ಲಿಯವರೆಗೂ 7 ಕೋಟಿ ಫಲಾನುಭವಿಗಳು ಈ ಯೋಜನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನೀವು 18 ರಿಂದ 40 ವರ್ಷದೊಳಗಿನವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಯೋಜನೆ ಹಾಗೂ ಅದರ 3 ಗ್ಯಾರಂಟಿ ಪ್ರಯೋಜನಗಳ ಬಗ್ಗೆ ಮಾಹಿತಿ ಪಡೆಯಲು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳೆ ಎಲ್ರೂ ಬಗ್ಬಿಟ್ಟು ಹೊತ್ತು ಹೊತ್ತಿಗೆರಡು ಸುತ್ತು ತಿಂದ್ಕೊಳ್ಳೆ ಬೇಗ ಮನೆಗೆ ಬೇಗ ಎದ್ದು ಕುಂತ್ಕೊಳ್ಳೆ. ಕೇಳುಗರೆ, ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ, ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಪ್ರತಿ ಸೋಮವಾರ ಬೆಳಗ್ಗೆ 8:45 ಪ್ರಸಾರವಾಗಲಿದೆ. ಭಾರತೀಯ ವೈದ್ಯಕೀಯ ಸಂಸ್ಥೆಯ ನುರಿತ ವೈದ್ಯರು ಭಾಗವಹಿಸಿ ಮಾಹಿತಿ ನೀಡುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ. ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ. ಮೂಲ ಯಾವಂದು ಹೇಳೋಕೆ ಆಗೋದಿಲ್ಲ, ಮಾಡಿ ಚೆನ್ನಾಗಿ ಮಾಡಿ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಜಿಲ್ಲೆಯ ಪ್ರಗತಿಪರ ರೈತರಾದ ಶ್ರೀ ಚಂದ್ರಪ್ಪ ಅವರೊಂದಿಗೆ ಟೊಮ್ಯಾಟೊ ಬೆಳೆ ನಿರ್ವಹಣೆ ಕುರಿತು ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಡಾಕ್ಟರ್ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ, ಕಿಸಾನ್ ವಾಣಿ ಹಾಗೂ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಶ್ರೀಯುತ ಚಂದ್ರಪ್ಪ, ಪ್ರಗತಿಪರ ರೈತರು. ಪ್ರಮುಖವಾಗಿ ಇವರು ಟೊಮ್ಯಾಟೊ ಬೆಳೆಯಲ್ಲಿ ಹೆಚ್ಚಿನ ಒಂದು ಇಳುವರಿ ಈ ಒಂದು ಪ್ರದೇಶದಲ್ಲಿ ಅಂತ ಹೇಳಬಹುದು, ಈ ಒಂದು ಜಿಲ್ಲೆ ಅಲ್ಲದೇ ಇಡೀ ರಾಜ್ಯಕ್ಕೆ ಅಂತ ಹೇಳಬಹುದು. ಯಾಕಂತಂದ್ರೆ ಈ ಒಂದು ಅಧಿಕ ಇಳುವರಿ ಪಡೆದು ದಾಖಲೆ ನಿರ್ಮಿಸಿ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಇವರು ಪ್ರಶಂಸೆಗೆ ಅವರ ಒಂದು ಭಾಜನರಾಗಿದ್ದಾರೆ. ಬನ್ನಿ ಈಗ ಇವರು ಯಾವ ರೀತಿಯಿಂದ ಯಾವ ಕ್ರಮಗಳನ್ನ ಅಳವಡಿಸಿಕೊಂಡ್ಬಿಟ್ಟು, ಆಮೇಲೆ ಯಾವ ರೀತಿಯಿಂದ ಯಾವ ತಳಿಗಳನ್ನ ಅಳವಡಿಸಿಕೊಂಡ್ಬಿಟ್ಟು ಈಗ ಟೊಮೆಟೊ ಬೆಳೆಯಲ್ಲಿ ನಾವಂತೀವಿ ಬೆಳೆದ್ರೆ ಏನು ಇಲ್ಲ, ಲಾಭ ಇಲ್ಲ, ರೇಟ್ ಸಿಗೋದಿಲ್ಲ ಅಂತ ಹೇಳೋ ಒಂದು ಕೂಗು ನಮ್ಮ ರೈತರಲ್ಲಿ ಕೆಲವೊಂದ್ಸಲ ಕೇಳ್ತೀವಿ. ನಾವು ಅತ್ಯಧಿಕ ಇಳುವರಿನ ಪಡೆದು ಇಡೀ ರಾಜ್ಯಕ್ಕೆ ಹೆಸರು ಮಾಡಿದ್ದಾರೆ ಇವರನ್ನ, ಮೊದಲನೇದಾಗಿ ಈ ಒಂದು ನಮ್ಮ ಆಕಾಶವಾಣಿಯ ಸ್ಟುಡಿಯೋಕ್ಕೆ ಸ್ವಾಗತ ಕೋರುತ್ತಾ ನಮಸ್ಕಾರ ಸರ್. ನಮಸ್ಕಾರ. ಪ್ರಥಮವಾಗಿ ನಾನು ನಿಮಗೆ ಪ್ರಶ್ನೆ ಕೇಳಬೇಕಂದ್ರೆ, ಟೊಮೆಟೊ ಬೆಳೆ ಇದು ಮೊದಲಿಂದನೇ ಬೆಳ್ಕೊಂಡು ಬರ್ತಾ ಇದ್ದೀರಾ ಅಥವಾ ಇತ್ತೀಚಿನ ಒಂದು ದಿನಗಳಿಂದ, ಮಧ್ಯ ಒಂದು ದಿನಗಳಿಂದ, ದಿನಗಳ ಅಥವಾ ವರ್ಷಗಳಿಂದ ತಾವು ಬೆಳ್ಕೊಂಡು ಬರ್ತಾ ಇದ್ರೆ ಹೇಗೆ? ನಾವು ಈ ಟೊಮೆಟೊ ಬೆಳೆಯನ್ನ ಸುಮಾರು ವರ್ಷಗಳಿಂದ ನಾವು ಬೆಳೀತಾ ಇದೀವಿ. ಇತ್ತೀಚೆಗೆ ನಾವೊಂದು 5-6 ವರ್ಷದ ಹಿಂದ್ಗಡೆ ನಾವು ಈ ಟೊಮೆಟೊ ಬೆಳೆಯೋದನ್ನ ಬಿಟ್ಟಿದೀವಿ. ಕಾರಣ ಏನು ಅಂದ್ರೆ, ಆ ಟೊಮೆಟೊ ಇದರಲ್ಲಿ ಜಾಸ್ತಿ ಲಾಸ್ ಆಗ್ತಾ ಇತ್ತು, ಅದರಿಂದ ಟೊಮೆಟೊ ಬೆಳೆಯೋದನ್ನ ನಾವು ಬಿಟ್ಟು ಬೇರೆ ಬೆಳೆಗಳನ್ನ, ಕ್ಯಾರೆಟ್, ಬೀನ್ಸ್ ಆ ತರದ ಬೆಳೆಗಳಿಗೆ ಹೋಗಿದ್ವಿ. ನಮ್ಗೆ ಈ IHR ಕಡೆಯಿಂದ ಒಂದು ಹೊಸ ವೆರೈಟಿ ತಂದು ನಮ್ಮ ಕ್ಷೇತ್ರದಲ್ಲಿ ಪರಿಚಯ ಮಾಡಿಸ್ಕೊಟ್ಮೇಲೆ ನಾವು ಟೊಮೆಟೊ ಬೆಳಿಬೇಕು ಅಂತೇಳಿ ಡಿಸೈಡ್ ಮಾಡಿ, ಆಮೇಲೆ ಟೊಮೆಟೊ ಬೆಳೆಯೋದಕ್ಕೆ ನಾವು 2-3 ವರ್ಷದಿಂದ ಸ್ಟಾರ್ಟ್ ಮಾಡಿ ಮತ್ತೆ ಟೊಮೆಟೊ ಬೆಳೀತಾ ಇದೀವಿ. ನಾವು ಇತ್ತೀಚೆಗೆ 2011-12-13 ಸ್ಟಾರ್ಟ್ ಮಾಡಿದ್ವಿ ಬೆಳೀಲಿಕ್ಕೆ. ಸ್ವಲ್ಪ ಪ್ರಮಾಣದಲ್ಲಿ ನಾವು ಬೆಳೆದ್ವಿ, ಯಾಕೆಂದ್ರೆ ಟೊಮೆಟೊ ಇದು ಯಾವ ತರ ಆಗುತ್ತೆ ಅಂತ ಗೊತ್ತಿಲ್ಲ. ಅವ್ರ IHR ರೆಕಮೆಂಡ್ ಮಾಡಿದ್ದಕ್ಕೋಸ್ಕರ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಮೊದಲು ಸ್ಟಾರ್ಟಿಂಗ್ ನಮ್ಗೆ ಕೊಡ್ಬೇಕಾದ್ರೆ ಮೊದಲು ಸ್ವಲ್ಪ ಪ್ರಮಾಣದಲ್ಲಿ ಅವ್ರದನ್ನ ಯೂಸ್ ಮಾಡಿದ್ವಿ. ಅದು ಸ್ವಲ್ಪ ಪರವಾಗಿಲ್ಲ ಅನಿಸ್ತು, ಬಟ್ ಈ ತರ ಮಾಡಿದ್ರೆ ಅದಾಗಲ್ಲ ಅಂತೇಳಿ ನಾವು ಬೇರೆ ಮೆಥಡ್ಗೆ ಹೋಲಿಕೆ ಮಾಡಿಕೊಂಡು ನಾವು ಅದನ್ನ ಬೆಳೀಲಿಕ್ಕೆ ಶುರು ಮಾಡಿದ್ವಿ. ಮೊದಲು 1 ಎಕರೆಗೆ 6,000 ಸಸಿ ನಾಟಿ ಮಾಡೋದನ್ನ ಅವರು ನಮ್ಗೆ ಹೇಳ್ಕೊಟ್ಟಿದ್ರು. 6,000 ಸಸಿ ನಾಟಿ ಮಾಡಿದ್ದಕ್ಕೆ ನಮ್ಗೆ ಈಲ್ಡ್ ಕಮ್ಮಿ ಆಗಿತ್ತು. ಅದರಲ್ಲಿ ನಾವು ಮತ್ತೆ 4,000 ಸಸಿ 1 ಎಕರೆಗೆ ನಾಟಿ ಮಾಡೋದಕ್ಕೆ ಇದ್ ಮಾಡಿದ್ವಿ. 4,000 ಸಸಿ ನಾಟಿ ಮಾಡಿದ್ದ ಒಂದು ಇದರಲ್ಲಿ ನಾವು ಒಂದು 1/2 ಎಕರೆ ಇದರಲ್ಲಿ 2,000 ಸಸಿನ ನಾಟಿ ಮಾಡಿ, ಆ 2,000 ಸಸಿಗೆ 38 ಟನ್ ಇಳುವರಿನ ಪಡೆದಿದೀವಿ ನಾವು. 38 ಟನ್ ಇಳುವರಿ ಪಡೆದಾಗ ಅವಾಗ್ಲೂ ನಮ್ಗೆ ಈ ತರ ಮಾಡೋದು ಚೆನ್ನಾಗಿಲ್ಲ ಅಂತೇಳಿ ಈಗ ನೆಕ್ಸ್ಟ್ ನಾವು 3,000 ಸಸಿ 1 ಎಕರೆಗೆ ಹಾಕಿ ನಾಟಿ ಮಾಡಿದೀವಿ. ಈಗ ಮಾಡಿದೀವಿ. ಅದರಲ್ಲಿ ನಾವು ಒಂದು 90 ಟನ್ ಇಳುವರಿ ಬೆಳಿಬೇಕು, ಸರಾಸರಿ ಒಂದು 30 ಕೆಜಿ ಗಿಡಕ್ಕೆ ಪರ್ ಗಿಡಕ್ಕೆ ಬೆಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದೀವಿ. ಈಗ ನಾವು ಅರ್ಕ ರಕ್ಷಕ್ ಅಂತಕ್ಕಂತ ಒಂದು ತಳಿನ ಯಥೇಚ್ಛವಾಗಿ ಚೆನ್ನಾಗಿದೆ, ಅದು ಅದರ ಕಾಯಿ ಚೆನ್ನಾಗಿದೆ, ಅದು ಕಲರ್ ಚೆನ್ನಾಗಿದೆ, ಶೇಪ್ ಚೆನ್ನಾಗಿದೆ, ಮಾರ್ಕೆಟಿಂಗ್ ಚೆನ್ನಾಗಿದೆ, ಅದಕ್ಕೆ ಆ ತಳಿನ ನಾವು ಆಯ್ಕೆ ಮಾಡ್ಕೊಂಡಿದೀವಿ. ಅದು ಒಳ್ಳೆ ತಳಿ ಅಂತ ನಮ್ಗೆ ಅನ್ಸಿದೆ. ಅದಕ್ಕೆ ಆ ತಳಿನ ಬೆಳೆಯಲಿಕ್ಕೆ ನಾವು ಇಚ್ಛೆ ಪಟ್ಟು ಮಾಡ್ತಾ ಇದೀವಿ. ಈಗ ತಾವು ಇದರಲ್ಲಿ ಅಳವಡಿಸಿಕೊಂಡಿರ್ತಕ್ಕಂತ ಬೇಸಾಯ ಕ್ರಮಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಬೇಸಾಯದ ಕ್ರಮ ಏನು ಅಂದ್ರೆ, ಮೊದಲನೇದಾಗಿ ಭೂಮಿ ಸಿದ್ಧತೆ ಮಾಡ್ಕೊಳ್ತಕ್ಕಂಥದ್ದು. ಭೂಮಿ ಸಿದ್ಧತೆ ಯಾವ ತರ ಮಾಡ್ಕೊಳ್ಬೇಕು ಅಂದ್ರೆ, ನಾವು ಕೊಟ್ಟಿಗೆ ಗೊಬ್ಬರನ ಫಸ್ಟ್ ಒಂದ್ಸಲ ಫುಲ್ 20 ಟನ್ ಕೊಟ್ಟಿಗೆ ಗೊಬ್ಬರನ ಒಂದ್ ಎಕರೆಗೆ ಹಾಕ್ಬೇಕು. ಒಂದ್ ಅರ್ಧ ಟನ್ ವಂಗೆ ಹಿಂಡಿ ಹಾಕ್ಬೇಕು, ಬೇವಿನ ಹಿಂಡಿ ಹಿಂಡಿ ಎರಡರಲ್ಲೊಂದು, ಬೇರೆ ಹಿಂಡಿ ಕಡಲೆ ಹಿಂಡಿ ಅದೆಲ್ಲ ಹಾಕೋದಿಲ್ಲ, ಅದ ಆ ತರದ್ದೆಲ್ಲ ಚೆನ್ನಾಗಿರಲ್ಲ. ಸರಿ, ಆಮೇಲೆ ಏನಂದ್ರೆ ಒಂದ್ 3 ಮೂಟೆ DAP, ಒಂದ್ 2 ಮೂಟೆ ಪೊಟ್ಯಾಶ್, ಅದಕ್ಕೆ ಹಾಕೊಂಡು ಅದಕ್ಕೆ ಮತ್ತೆ ಜಿಂಕ್, ಆಮೇಲೆ ಬೋರಾಕ್ಸ್, ಆಮೇಲೆ ಇದು ಟ್ರೈಕೋಡರ್ಮ, ಇದನ್ನ ಕೊಟ್ಟಿಗೆ ಗೊಬ್ಬರಕ್ಕೇನೆ ಮಿಕ್ಸ್ ಮಾಡಿ ಮೊದ್ಲೇನೆ ಒಂದ್ 8 ದಿನ ಫಲವತ್ತತೆ ಮಾಡಿಟ್ಕೊಂಡಿದ್ದು ಹಾಕಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಹಾಗೆ ಆದ್ರೂ ಒಂದ್ 3 kg ಒಂದು ಭೂಮಿ ಒಂದ್ ಎಕರೆಗೆ ಹಾಕ್ಬಿಟ್ಟು ಸಿದ್ಧತೆ ಮಾಡ್ಕೊಂಡು ಎಲ್ಲ ಉಳುಮೆ ಮಾಡ್ಬಿಟ್ಟು ಫುಲ್ ಉಳುಮೆ ಮಾಡ್ಬಿಡ್ಬೇಕು. ಆ ನಂತರ ರೈಸಿಂಗ್ ಬೆಡ್ ಮಾಡ್ಕೊಂಡಾದ್ಮೇಲೆ ಏರುಮಡಿ ಅಂತಾರಲ್ಲ, ಅದಕ್ಕೆ ಮಲ್ಚಿಂಗ್ ಹಾಕೋಬೇಕಾಗ್ತೈತೆ. ಮಲ್ಚಿಂಗ್ ಇಲ್ದೆ ಬೆಳೀತಕ್ಕಂತ ಒಂದು ಟೊಮೊಟೊ ಹಾಳಾಗ್ತಾ ಇದೆ. ಅದರಿಂದ ದಯವಿಟ್ಟು ಯಾರೇ ಒಂದ್ ಮಾಡ್ಬೇಕಾದ್ರು ಮಲ್ಚಿಂಗ್ ಪ್ಲಸ್ ಡ್ರಿಪ್ ಹಾಕೊಂಡು ಫಸ್ಟ್, ಆಮೇಲೆ ರೈಸಿಂಗ್ ಬೆಡ್ ಮಾಡ್ಬಿಟ್ಟು ಡ್ರಿಪ್ ಹಾಕ್ಬಿಟ್ಟು ಎಲ್ಲಾ ಕಡೆ ನೀರು ಹೋಗ್ತಾ ಇದೆಯಾ ಇಲ್ವಾ ಚೆಕ್ ಮಾಡ್ಬಿಟ್ಟು ಮಲ್ಚಿಂಗ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಡ್ಬೇಕು. ತದನಂತರ ಎಲ್ಲ ಹೋಲ್ಸ್ ಮಾಡ್ಕೊಂಡು 2.5 ಅಡಿಗೆ ಒಂದೊಂದು ಸಸಿನ ನೆಡಬೇಕು. ಈ ಸಸಿಗಳು ತಾವು ಈಗ ಇತ್ತೀಚಿನ ದಿನಗಳಲ್ಲಿ ಪ್ಲಾಸ್ಟಿಕ್ ಟ್ರೇಲಿ ಕೋಕೋ ಪಿಟ್ ಅಲ್ಲಿ ಬೆಳೆದು ಬಿಟ್ಟು ಆಮೇಲೆ ಅದನ್ನ ಮುಖ್ಯ ಜಮೀನಿಗೆ ವರ್ಗಾವಣೆ ಮಾಡ್ತಕ್ಕಂಥದ್ ನಾವು ನೋಡ್ತಾ ಇದೀವಿ. ಬಹಳಷ್ಟು ಇದನ್ನೇ ಮಾಡ್ತಾ ಇದ್ದಾರೆ. ಸೊ ತಾವು ಯಾವ ವಿಧಾನ ಅಳವಡಿಸಿಕೊಂಡಿದ್ದೀರಾ? ನಾವು ಅದೇ ವಿಧಾನದಲ್ಲೇನೆ ಕೋಕೋ ಪಿಟ್ ಅಲ್ಲೇ. ಏನ್ ಇದರಿಂದ ಲಾಭ ನಿಮ್ಗಾಗಿದೆ ಅಂತ ಹೇಳಿ? ಇದರಿಂದ ಲಾಭ ಏನಂದ್ರೆ, ನರ್ಸರಿ ಮಾಡಿರ್ತಾರೆ ಅಲ್ಲಿ ಏನು ಈ ಡಿಸೀಸ್ ಅಂದ್ರೆ ರೋಗ ನಿರೋಧಕ ಶಕ್ತಿ ಇರತಕ್ಕಂತ ಒಂದು ಹೇರ್ ಹೌಸ್, ಇದರಲ್ಲಿ ಅವರು ಸಸಿನ ರೆಡಿ ಮಾಡ್ತಾರೆ. ಅದು ಒಂದು 20-25 ದಿನ 30 days ವರ್ಗುನು ಅಲ್ಲೇ ರೋಗ ಇಲ್ದಂಗೆನೆ ಕಾಪಾಡ್ಕೊಳ್ಳೋ ಅಂತ ಶಕ್ತಿ ಅಲ್ಲಿರ್ತೈತೆ. ಇಲ್ಲಿ ನಾವು ಭೂಮಿಯಲ್ಲಿ ಹಾಕ್ಬಿಟ್ರೆ ಅಲ್ಲಿ ನಾವು ಕರೆಕ್ಟ್ ಆಗಿ ಅದಕ್ಕೆ ಔಷಧಿ ಕೊಡಕ್ ಆಗಲ್ಲ, ಏನು ಮಾಡಕ್ ಆಗಲ್ಲ. ಆ ತರದ ಒಂದು ನಿರೋಧಕ ಶಕ್ತಿನ ಅಲ್ಲಿ ಬೆಳೆ ಅದು ಕೆಪಾಸಿಟಿ ಬರುತ್ತೆ ಅದಕ್ಕೆ ನಿರ್ಮಾಣವಾಗುತ್ತೆ. ಸೊ ಅದರಿಂದ ಮುಂದೆ ಒಂದಂದ್ರೆ ಮುಖ್ಯ ಜಮೀನಲ್ಲಿ ಏನು ಸಸಿಗಳಿಗೆ ರೋಗ ಬರದು ನಾವು ಅಲ್ಲೇನೆ ತಡೆಗಟ್ಟಬಹುದು. ಸಣ್ಣ ಸಸಿಗೆ ಬರ್ತಕ್ಕಂತ ಒಂದು ರೋಗನ ತಡೆಗಟ್ಟಬಹುದು ಅಂತ ಹೇಳ್ತೀರಾ? ಹೌದೌದು. ಈಗ ನಾವು 5.5 ಅಡಿ ಸಾಲಿಂದ ಸಾಲಿಗೆ, 2.5 ಅಡಿ ಸಸಿಯಿಂದ ಸಸಿಗೆ. ಯಾರು ಹೇಳಿದ್ರು, ಯಾಕೆ ಮಾಡ್ತಾ ಇದ್ದೀರಾ? ಯಾರು ಹೇಳಲಿಲ್ಲ, ಇದು ನಮ್ಮ ಒಂದು ಅನುಭವದ ಪ್ರಯೋಗದ ಮೇಲೆ. ಯಾವ ತರ ಗಿಡ ಡೆವಲಪ್ ಆಗುತ್ತೆ, ಆ ಡೆವಲಪ್ ನ ಯಾವ ತರ ನಾವು ನಿಯಂತ್ರಣ ಮಾಡೋದಕ್ಕಿಂತಲೂ ಡೆವಲಪ್ ಆಗೋಕೆ ಬಿಡಬೇಕು ಗಿಡನ. ಸರಿ ಸರಿ ಸರಿ ಸರಿ. ಅದು ಚಿಕ್ಕದ ಡೆವಲಪ್ ಆದಾಗ ಅಲ್ಲಿ ಸ್ಪೇಸ್ ಸಿಕ್ಲಿಲ್ಲ ಅಂದಾಗ ಅಲ್ಲಿ ರೋಗ ಬರ್ತಕ್ಕಂತ ಒಂದು ಸನ್ನಿವೇಶಗಳು ಉತ್ಪತ್ತಿ ಆಗ್ತೈತೆ. ಅದಕ್ಕೆ ಏರ್ ಚೆನ್ನಾಗಿರ್ಬೇಕು, ಗಾಳಿ ಇರಬೇಕು, ಬೆಳಕು ಇರಬೇಕು. ನಾವು ಸ್ಪೇಸ್ ಜಾಸ್ತಿ ಕೊಟ್ಟಾಗ ಬೆಳಕು ಗಾಳಿ ಒಳ್ಳೆ ಸಿಕ್ಕದಾಗ ಅದು ಒಳ್ಳೆ ಇಳುವರಿ ಬರ್ತೈತೆ. ಅದು ಎಲ್ಲಿ ನಾವು ಗಾಳಿ ಬೆಳಕು ಸಿಕ್ಲಿಲ್ಲ ಅಂದಾಗ ರೋಗ ಬಂದ್ಬಿಟ್ಟು ಆವತ್ತೇ ಹಾಳಾಗುತ್ತೆ. ಸುಮಾರು ದಿನಗಳ ಕಾಲ ಬಾಳಿಕೆ ಬರಬೇಕು ಅಂದಾಗ ನಾವು ಸ್ಪೇಸ್ ಕೊಡಬೇಕು. ಜಾಸ್ತಿ ನಾವು ಅದಕ್ಕೆ ಸ್ಥಳಾವಕಾಶ ಕೊಟ್ಟಾಗೇನೆ ರೋಗ ರುಜಿನಗಳು ಕಡಿಮೆ ಆಗ್ಬಹುದು, ಕೀಟಗಳು ಕಡಿಮೆ ಆಗ್ಬಹುದು. ನಿಮ್ಮ ಎಲ್ಲ ಚಟುವಟಿಕೆಗಳಿಗೆ ಬಹಳ ಅನುಕೂಲ ಆಗ್ತೈತೆ. ನಾವು ಓಡಾಡಕ್ಕೆ ಎಲ್ಲದಕ್ಕೂ ಅನುಕೂಲ ಆಗ್ತೈತೆ. ಏನ್ ಒಂದು 3 months ಒಳಗಡೆ ಟೊಮೊಟೊ ಕ್ಲೋಸ್ ಆಗ್ತೈತೆ. ಬೇರೆಯವ್ರು ಯಾರೇ ಟೊಮೊಟೊ ಹಾಕ್ಲಿ, ಈಗ ಎಲ್ಲಾರು ಏನ್ ಮಾಡ್ತಾರೆ, 2 ತಿಂಗಳಿಗೆ 16 days ಗೆ ಪಿಕಿಂಗ್ ಬರುತ್ತೆ, 90-100 days ಗೆಲ್ಲ ಕ್ಲೋಸ್ ಆಗಿರುತ್ತೆ. ನಮ್ದು ಆಗಿಲ್ಲ, 180 days ವರೆಗೂ ಬರ್ತಾ ಇರುತ್ತೆ ಟೊಮೆಟೊ. ಈಗ ನಮ್ದು ಏನಾಗಿದೆ, ಈ ತಳಿ 60 days ಗೆ ಪಿಕಿಂಗ್ ಬರಲ್ಲ, 80 days ಗೆ ಪಿಕಿಂಗ್ ಬರುತ್ತೆ. ಅರ್ಕ ರಕ್ಷಕ್ ಅಂತಕ್ಕಂತ ತಳಿ, ಬೇರೆ ತಳಿಗಳು 16 days ಗೆ ಪಿಕಿಂಗ್ ಬರುತ್ತೆ, ಇದು 80 days ಗೆ ಬರುತ್ತೆ. ಇದರ ಒಂದು ಗುಣಲಕ್ಷಣಗಳು ಏನು ಅಂದ್ರೆ, ಜಾಸ್ತಿ ದಿನದ ತಕ್ಕ ಬರ್ತಾ ಇರ್ತೈತೆ, ತುಂಬಾ ಒಂದ್ ದಿವಸನೇ ಇದು ಇಳುವರಿ ಕೊಡ್ತಾ ಇರ್ತದೆ, ಆ ತರ ಒಂದು ಇಳುವರಿ ಬರ್ತಾ ಇರ್ತೈತೆ. ಅದರಿಂದ ಇದನ್ನ ನಾವು ಸ್ಪೇಸ್ ಕೊಡ್ಬೇಕಾಗ್ತೈತೆ. ಜಾಸ್ತಿ ದಿನ ಬೆಳವಣಿಗೆ ಆಗ್ತಾನೆ ಇರುತ್ತಲ್ಲ, ಅದರಿಂದ ಸ್ಪೇಸ್ ಕೊಡ್ಬೇಕಾಗ್ತೈತೆ. ಈಗ ಹಾಕಿರ್ತಕ್ಕಂತ ಒಂದು ನಾವು 5.5-3 ಅಡಿಗೆ ಹಾಕಿದೀವ, 2.5 ಅಡಿಗೆ ಹಾಕಿದೀವಲ್ಲ, ಅದೀಗಾಗ್ಲೆ ಓಡಾಡ್ಲಿಕ್ಕೆ ಆಗದಂಗೆ ಆಗಿದೆ ನಮ್ಗೆ. ಬೆಳವಣಿಗೆಯಿಂದ ಅಷ್ಟು ಅಂತರ ಕೊಟ್ಟರು ಕೂಡ ಮತ್ತೆ ಓಡಲಾಡ್ಲಿಕ್ಕೆ ತೊಂದರೆ ಆಗಿದೆ. ಗೊಬ್ಬರದ ಒಂದು ನಿರ್ವಹಣೆಗೆ ಬಂದ್ರೆ, ತದನಂತರ ನಾಟಿ ಮಾಡಾದ್ಮೇಲೆ ಯಾವ ಗೊಬ್ಬರ ಕೊಡ್ಬೇಕಂತ ಹೇಳ್ತೀರಾ? ಯಾವ ಗೊಬ್ಬರ ಕೊಟ್ಟಿದ್ದೀರಾ ತಾವು? ನಾಟಿ ಮಾಡಾದ್ಮೇಲೆ 15-20 days ಯಾವ್ದೇ ಒಂದು ಗೊಬ್ಬರ ಕೊಡಬೇಕಾದ ಅವಶ್ಯಕತೆ ಬೇಡ. ಬೇಡ ಅದಕ್ಕೆ ಯಾವ್ದು ಸಿಂಪರಣೆ ಕೂಡ ಬೇಡ. ಸಿಂಪರಣೆ ಒಂದು ವೀಕ್ಲಿ ಒನ್ ಟೈಮ್ ಏನ್ ರೋಗ ಇಲ್ಲ ಅಂತ ನೋಡ್ಕೊಂಡು ಕ್ಲೈಮೇಟ್ ವೆದರ್ ಇದ್ರ ಮೇಲೆ ಚೇಂಜ್ ಆಗುತ್ತೆ. ಹೌದು ಹೌದು. ನಾವ್ 15 days ಔಷಧಿ ಸಿಂಪರಣೆ ಮಾಡದೇನು ಇರಬಹುದು, 5-3 days ಗೆಲ್ಲ ಸಿಂಪರಣೆ ಮಾಡ್ಬೇಕಾದ ಅವಶ್ಯಕತೆನು ಬರಬಹುದು. ಯಾವ ತರ ಅಂತಂದ್ರೆ ಈ ತರ ಮೋಡ ಎಲ್ಲ ಬಂದಾಗ 3-4 days ಒಳಗಡೆನೆ ಸಿಂಪರಣೆ ಮಾಡ್ಬೇಕಾಗ್ತದೆ. ಹೌದು. ಮೋಡ ಇಲ್ಲ ಅಂದಾಗ 15 days ಹೋಗಿ ಒಂದ್ಸಲ ಸಿಂಪರಣೆ ಮಾಡಬಹುದು. 20 days ಆದ್ಮೇಲೆ ಒಂದು 2-2 kg ಏನು ಒಂದು 74 ಅಂತ ಈಗ ನೀರಿನಲ್ಲಿ ಕರಗತಕ್ಕಂತ ಗೊಬ್ಬರ 94 ಅಂತಕ್ಕಂಥದನ್ನ ಒಂದು 2 kg ಒಂದ್ ದಿನ ಬಿಟ್ರೆ ಆಮೇಲೆ ಕ್ಯಾಲ್ಸಿಯಂ ನೈಟ್ರೇಟ್ ಅಂತ ಬರ್ತೈತೆ, ಆಮೇಲೆ ಪೊಟಾಶಿಯಂ ನೈಟ್ರೇಟ್. ಇದು ನೀವು ನೀರಿನ ವ್ಯವಸ್ಥೆ ಡ್ರಿಪ್ ಮುಖಾಂತರ ತಾನೇ? ಡ್ರಿಪ್ ಮುಖಾಂತರನೇ ಕೊಡಬೇಕು. ಸೊ ಡ್ರಿಪ್ ಮುಖಾಂತರ ಇದು ಕೂಡ ಗೊಬ್ಬರ ಕೂಡ ಕೂಡ ಡ್ರಿಪ್ ಮುಖಾಂತರನೇ ಕೊಡಬೇಕು ನಾವು. ರಸಾವರಿ ಅಂತ ರಸಾವರಿ ಅಂತ ಅದನ್ನ ಡ್ರಿಪ್ ಅಲ್ಲಿ ನಾವು ಯಾಕೆ ಪ್ಲಾಸ್ಟಿಕ್ ಹಾಕಿ ಮುಚ್ಚಿಬಿಟ್ಟಿರ್ತೀವಿ. ಈ ಪ್ಲಾಸ್ಟಿಕ್ ಹಾಕಿ ಮುಚ್ಚೋದ್ರಿಂದ ಏನಂದ್ರೆ ನಾವು ನೀರು ಆವಿ ಆಗಿ ಹೋಗಲ್ಲ. ಈ ನಮಗೆ ನೀರಿನ ಕೊರತೆ ತುಂಬಾ ಇದೆ, ಜಾಸ್ತಿ ನೀರಿನ ಆವಿ ಆಗಿ ಹೋಗಲ್ಲ. ಅದು ನಾವು ಸ್ವಲ್ಪ ಪ್ರಮಾಣದಲ್ಲಿ ನೀರ್ ಬಿಟ್ರು ಟೊಮ್ಯಾಟೊ ಬೆಳೆತಕ್ಕಂತ ಕೆಪಾಸಿಟಿ ಇರುತ್ತೆ. ಒಂದು ಎಕರೆಯಲ್ಲಿ ನಾಟಿ ಮಾಡ್ಬಿಟ್ಟು ಕಟ್ಬಿಟ್ಟು ಕೈಯಲ್ಲಿ ಕಟ್ಬಿಟ್ಟು ನೀರ್ ಬೆಳಿತೀವಲ್ಲ ಅದರ 10% ನೀರು ಇನ್ಕಮ್ ಆಗುತ್ತೆ. ಒಂದು ಎಕರೆ ಕಟ್ತಕ್ಕಂತ ನೀರು 10 acres ಯೂಸ್ ಮಾಡಬಹುದು. ಡ್ರಿಪ್ ಹಾಕಿ ಮಲ್ಚಿಂಗ್ ಮಾಡಿದಾಗ 1 acre ಟೊಮ್ಯಾಟೋಗೆ ಕಟ್ತಕ್ಕಂತ ನೀರು 10 acres ಬೆಳೆಯಬಹುದು. ರಸಾವರಿ ಕೊಡ್ತಕ್ಕಂತ ಒಂದು ವಿಚಾರದಲ್ಲಿ ಒಂದಿನ 2 kg ಬಿಟ್ರೆ ಒಂದ್ 5 ದಿನ ಬಿಟ್ಕೊಂಡು ಕ್ಯಾಲ್ಸಿಯಂ ನೈಟ್ರೇಟ್ ಅಂತಕ್ಕಂಥದ್ದು ಬರ್ತೈತೆ, ಅದನ್ನೊಂದ್ 2 kg ಬಿಡ್ತಕ್ಕಂಥದ್ದು. ಆಮೇಲೆ ಪೊಟಾಶಿಯಂ ನೈಟ್ರೇಟ್ ಅಂತ ಬರುತ್ತೆ, ಅದೊಂದ್ 2 kg ಒಂದ್ 5 ದಿನ ಆದ್ಮೇಲೆ. ಈ ತರ ಒಂದು 3 ಬಿಟ್ಟಾಗ 15 days ಮುಂದೆ ಹೋಗ್ತೈತೆ. ಆಮೇಲೆ ಒಂದು 4 kg ಬಿಡೋ ಅಂತ ವ್ಯವಸ್ಥೆನ ಮಾಡ್ಕೋಬೇಕು. ಗಿಡ ಡೆವಲಪ್ ಆದಂಗೆಲ್ಲ ಅದಕ್ಕೆ ಫುಡ್ ಜಾಸ್ತಿ ಕೊಡ್ತಾ ಹೋಗ್ಬೇಕು. ಗಿಡ ಚಿಕ್ಕದಿದ್ದಾಗ ಫುಡ್ ಕಡಿಮೆ ಇರಬೇಕು, ಗಿಡ ಜಾಸ್ತಿ ಆಗ್ತಾ ಆಗ್ತಾ ಆಗ್ತಾ ಫುಡ್ ಜಾಸ್ತಿ ಕೊಡ್ತಾ ಹೋಗ್ಬೇಕು. ಎದು ಯಾವ ಎಷ್ಟು ದಿನದವರೆಗೂ ಕೊಡ್ಬೇಕು, ಗಿಡ ಬೆಳೆಯಕ್ಕೆ ಎಷ್ಟು ಸಾಮರ್ಥ್ಯ ಇದೆಯೋ ಅದುವರೆಗೂ ಜಾಸ್ತಿ ಕೊಡ್ಬೇಕು. ಕಾಯಿ ಜಾಸ್ತಿ ಆಗಿ ಹಣ್ಣು ಕೀಳಾಗ ಸ್ಟಾರ್ಟ್ ಮಾಡ್ತೀವಲ್ಲ ಆಮೇಲಿಂದ ಕಡಿಮೆ ಮಾಡ್ಕೋಬೇಕು ಅದನ್ನ. ಅದು ಏನು ಗಿಡ ಬೆಳವಣಿಗೆ ಮೇಲೆ ನೋಡ್ಕೊಂಡು ಕೊಡ್ತಾ ಹೋಗ್ಬೇಕು. ಗಿಡ ಡೆವಲಪ್ ಆದ್ರೆ ಜಾಸ್ತಿ ಕೊಡ್ಬೇಕು, ಗಿಡ ಕಮ್ಮಿ ಆದ್ರೆ ಕಮ್ಮಿ ಕೊಡ್ಬೇಕು. ಆತರ ಒಂದಿದ್ರ ಮೇಲೆ ರಸಾವರಿ ನಾವು ಅದೇ ವಿಧಾನ ಅಳವಡಿಸ್ಕೊಂಡಿದ್ದೀವಿ. ಕಳೆ ನಿವಾರಣೆ ಬಗ್ಗೆಯಲ್ಲಿ ನಾವು ಮಲ್ಚಿಂಗ್ ಹಾಕಿದಾಗ ಕಳೆ ದುಡ್ಡ ಎಲ್ಲ ನಮ್ಗೆ ಉಳಿದೋಯ್ತು. ಆಮೇಲೆ ನೀರಿನ ಒಂದು ಹಿತದೃಷ್ಟಿಯಿಂದ ಮಲ್ಚಿಂಗ್ ಆಗ್ತಕ್ಕಂಥದ್ದು, ರೋಗ ಬರ್ತಕ್ಕಂತ ಒಂದು ಇದರಿಂದ ಮಲ್ಚಿಂಗ್ ಆಗ್ತಕ್ಕಂಥದ್ದು. ರೋಗ ಎಷ್ಟು ಅವಾಯ್ಡ್ ಆಗುತ್ತೆ ಅಂದ್ರೆ ಮಲ್ಚಿಂಗ್ ಮಾಡಿರೋದಕ್ಕೂ ಮಲ್ಚಿಂಗ್ ಮಾಡದೆ ಇರೋದಕ್ಕೂ ಈಗ ನಮ್ಮ ತೋಟದಲ್ಲಿ ಬಂದು ನೋಡಿದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಅಂದ್ರೆ ರೋಗ ರಹಿತವಾದ ಒಂದು ಮಲ್ಚಿಂಗ್ ಹಾಕಿರ್ತಕ್ಕಂತ ಒಂದಿದ್ರಲ್ಲಿ ಸ್ವಲ್ಪ ವೈರಸ್ ಸ್ವಲ್ಪ ಬಂದಿದೆ ಮೊನ್ನೆ, ನಮ್ದ್ರಲ್ಲೂ ಸ್ವಲ್ಪ ಇದೆ ವೈರಸ್. ಅದ್ರ ಬಗ್ಗೆ ನಾವು ಇದುವರೆಗೂ ವೈರಸ್ ನಮ್ದ್ರಲ್ಲಿ ಬಂದಿರ್ಲಿಲ್ಲ, ಈಗ ಸ್ವಲ್ಪ ವೈರಸ್ ಬಂದಿದೆ. ಹೆಂಗ್ ಬಂತು ಅಂತ ನಮಗೂ ಗೊತ್ತಿಲ್ಲ. ಮನೆ ಗಾಳಿ ಮುಖಾಂತರ ಬರೋದು. ಈ ಮಲ್ಚಿಂಗ್ ಹಾಕಿರ್ತಕ್ಕಂಥದ್ರಲ್ಲಿ ಸ್ವಲ್ಪ ವೈರಸ್ ಇದೆ, ಮಲ್ಚಿಂಗ್ ಆಗದೆ ಇರೋದು ಪೂರ್ತಿ ಹಾಳಾಗ್ಬಿಟ್ಟಿದೆ. ಪೂರ್ತಿ ಅಂದ್ರೆ 90% ಹಾಳಾಗಿದೆ. 10% ಹಾಕದೆ ಇರ್ತಕ್ಕಂಥದ್ದು ಈಗ 10% ಇದ್ರೆ ಇರ್ಬೋದು. ಈಗ ಮಲ್ಚಿಂಗ್ ಹಾಕಿರೋದ್ರಲ್ಲಿ 10% ವೈರಸ್ ಇದೆ, 90% ಚೆನ್ನಾಗಿದೆ. ಈಗ ನೀವೇನ್ ಟೊಮೆಟೊ ಬೆಳೆದಿದ್ದೀರಾ ಅದರಲ್ಲಿ ನಿಮ್ಗೆ ಯಾವ ಒಂದು ರೋಗಗಳು ಮತ್ತು ಕೀಟಗಳು ನಿಮ್ಮ ಒಂದು ಅನುಭವಕ್ಕೆ ಬಂದಿದೆ, ಇದಕ್ಕೆ ನಿರ್ವಹಣೆಗೆ ಏನ್ ಮಾಡಿದ್ದೀರಾ? ಈ ಒಂದು ಟೊಮೆಟೊ ಇದಕ್ಕೆ ಅರ್ಕಾರಕ್ಷಕ್ಕೆ ಇದಕ್ಕೆ ಬ್ಲೈಟ್ ಕಪ್ಪು ಚುಕ್ಕೆ ರೋಗ ಎಲೆಗಳ ಮೇಲೆ ಕಪ್ಪು ಚುಕ್ಕೆ ರೋಗ ಬರ್ತಕ್ಕಂಥದ್ದು ಕಡಿಮೆ ಅಂತ ಹೇಳ್ತೀರಾ? ಮಳೆಗಾಲದಲ್ಲಿ ಬೇರೆ ಟೊಮೆಟೋಗ ಹೋಲಿಸಿದಾಗ ಈ ಕಪ್ಪು ಕೊಳ್ತು ಹೋಗ್ತಕ್ಕಂಥ ರೋಗ, ಕಾಯಿ ಕೊರಕು ರೋಗ, ಈ ಕಪ್ಪು ಚುಕ್ಕೆ ಬಂದು ಈ ತರ ಬಿಂಗಿ ಆಗ್ತಕ್ಕಂಥ ರೋಗ, ಅವು ಒಂದು 2-3 ರೋಗಗಳು ಕಮ್ಮಿ ಇದೆ. ಇದಕ್ಕೆ ಕಮ್ಮಿ ಇದೆ ಅಂತ ಹೇಳ್ತೀರಾ? ಈ ವೈರಸ್ಗೆ ಏನ್ ಆ ತರದ ಇದಿಲ್ಲ, ವೈರಸ್ ಇದುವರೆಗೂ ಬಂದಿಲ್ಲ. ನಾವು ಆ ಟೊಮೆಟೊ ಹಾಕಿರೋದ್ರಲ್ಲಿ ಈ ಸಲ ಬಂದಿದೆ. ಬಟ್ ಆಮೇಲೆ ಅವ್ರಿಗೆ ಡಾಕ್ಟರ್ನೆಲ್ಲ ಕರೆಸಿದ್ವಿ, ಕರೆಸಾದ್ಮೇಲೆ ಅವ್ರ ಅಸಿಪೆಟ್ ಸ್ಪ್ರೇ ಮಾಡ್ರಿ ಸರೋಗುತ್ತೆ ಅಂತ ಹೇಳಿದ್ರು. ಬಟ್ ಅಷ್ಟಕ್ಕೆ ನಿಂತೋಯ್ತು. ಕೀಟಗಳು ಯಾವ ಅಂತ ಹೇಳ್ತೀರಾ ಪ್ರಮುಖವಾಗಿ? ಕೀಟಗಳು ಹಸಿರು ಹುಳ ಬರುತ್ತೆ ಫಸ್ಟ್ ಗೆ. ಹೌದು, ಅದು ಯಾವ ಬೆಳೆಗೂ ಬಿಡೋದಿಲ್ಲ. ಆ ಹಸಿರು ಹುಳ ಬಂದಾಗ ಏನ್ ನಾವು ಪ್ರತಿ ಸಲ ನಾವು ಏನ್ ಸ್ಪ್ರೇ ಮಾಡ್ತೀವಿ ಆ ಸ್ಪ್ರೇ ಜೊತೆಗೆ ಒಂದು 2 ml ನೀಮ್ ಆಯಿಲ್ ನ ಸ್ಪ್ರೇ ಮಾಡ್ಬೇಕಾ ಇರ್ಬೇಕು. ಮಾರ್ಕೆಟ್ ಅಲ್ಲಿ ಸಿಕ್ತಕ್ಕಂಥ ಒಂದು 2 ml ನೀಮ್ ಆಯಿಲ್ ಹಾಕೊಂಡು ಸ್ಪ್ರೇ ಮಾಡ್ತಾ ಇದ್ದಾಗ ನಮ್ಗೆ ಆ ತರದ ಒಂದು ಪ್ರಾಬ್ಲಮ್ಸ್ ಏನ್ ಬರೋದಿಲ್ಲ. ಇಲ್ಲ ಅಕಸ್ಮಾತ್ ಹಂಗೂ ಬಂತು ಅಂದ್ರೆ ಒಂದ್ ಕೋಟ್ ಅವಾಂಟ್ ಹೊಡೆದ್ ಬಿಟ್ರೆ ಹೋಗುತ್ತೆ. ಬಟ್ ಅದು ಸ್ಪ್ರೇ ಮಾಡಾದ್ಮೇಲೆ 15 days ಹಣ್ಣು ತಿನ್ಬಾರ್ದು, ಅದನ್ನ ಮುಟ್ಬಾರ್ದು. ಮಾಡಬಾರ್ದು ಬಟ್ ಅದನ್ನೇನೇ ಮಾಡ್ಬೇಕಾದ್ರೆ ನಾವು ಹಣ್ಣು ಬರ್ತಕ್ಕಂತ ಮುಂಚೆನೆ ಮಾಡಿರ್ಬೇಕು. ಹಣ್ಣು ಬಂದಾದ್ಮೇಲೆ ಮಾಡಕ್ ಹೋಗ್ಬಾರ್ದು. ಹಣ್ಣು ಬಂದಾದ್ಮೇಲೆ ಡೇ ಬೈ ಡೇ ಕೀಳ್ತಾನೆ ಇರ್ಬೇಕಾಗ್ತೈತೆ. ಅದ್ ಯಾರೋ ಒಬ್ಬರು ತಿಂತಾರೆ, ಅದೊಂಥರ ವಿಷಕಾರಿ ಇದೆ. ಅದನ್ನ ಯಾವ್ದೇ ಕಾರಣಕ್ಕೂ ಈ ಹಣ್ಣು ಬರ್ತಕ್ಕಂತ ಮುಂಚೆ ಒಂದ್ 15 days ಮುಂಚೆನೆ ಸ್ಪ್ರೇ ಮಾಡಿರ್ಬೇಕು. ಆಮೇಲೆ ಬರೋದಿಲ್ಲ ಹಣ್ಣು ಬಂದ್ಮೇಲೆ, ಅದು ಬರೋದಿಲ್ಲ, ಹುಳಾನು ಬರೋದಿಲ್ಲ. ಹೂವು ಆಗಿ ಪಿಂಜೆ ಸ್ಟಾರ್ಟ್ ಆಗುತ್ತಲ್ಲ ಆ ಒಂದು ಇದ್ರಲ್ಲೇನೆ ಬರುತ್ತೆ ಅದು. ನಾವ್ ಇದುವರೆಗೂ ಕೋಲಿನ ಸಹಾಯದಿಂದಾನೇ ಬೆಳೀತಾ ಇದ್ವಿ. ಪ್ರತಿ ಸಲ ಕೋಲ ಹಾಕ್ದಾಗ ಏನಾಗ್ತಾ ಇತ್ತು, ಅದು ಹೆಚ್ಚಿಗೆ ಬೆಳವಣಿಗೆ ಆಗಿ ಬಿದೋಗ್ತಾ ಇತ್ತು. ಈ ಸಲ ಏನ್ ಮಾಡಿದ್ವಿ ಅದಕ್ಕೆ ಅಂತ, ದ್ರಾಕ್ಷಿ ಚಪ್ರಾನೆ ಮಾಡ್ಬಿಟ್ಟಿದ್ವಿ. ಚಪ್ರ ಲೆವೆಲ್ ಗೆಲ್ಲ ಹೋಗಿದೆ, ಚಪ್ರದ ಮೇಲೆ ಹೋಗುತ್ತೇನೋ ಗೊತ್ತಿಲ್ಲ ಇನ್ನು, ನೋಡ್ಬೇಕು. ದ್ರಾಕ್ಷಿ ತರನೇ ಮಾಡಿದೀರಾ? ದ್ರಾಕ್ಷಿ ತರನೇ ಮಾಡಿದ್ವಿ. ಹೊಸ ವಿಧಾನನೇ ಅಂತ ತಿಳ್ಕೋಬಹುದು. ದ್ರಾಕ್ಷಿಯಲ್ಲೇ ಹಾಕ್ಬಿಟ್ಟಿದೀವಿ ಈಗ. ದ್ರಾಕ್ಷಿ ಚಪ್ರ ಹೆಂಗ್ ಮಾಡಿದ್ವಿ ಹಂಗೆ ಮಾಡಿದ್ವಿ. ಹಂಗೆ ಮಾಡಿದೀರಾ? ವೆಚ್ಚ ಜಾಸ್ತಿ ಆಗೋದಿಲ್ವೇ ಸರ್? ಇದು ವೆಚ್ಚ ಜಾಸ್ತಿ ಅಂತ ಬರೋದಿಲ್ಲ, ಮತ್ತೆ ಏನ್ ಬೆಳೆ ಬೇಕಾದ್ರೂ ಅದ್ರಲ್ಲಿ ಬೆಳಿಬೋದಲ್ವಾ? ಬೇರೆ ಟೊಮೆಟೊ ತಗೊಂಡಾದ್ಮೇಲೆ, ಟೊಮೆಟೊ ತಗೊಂಡಾದ್ಮೇಲೆ ಹೀರೆಕಾಯಿ ಬೆಳಿಬಹುದು, ಸೋರೆಕಾಯಿ ಬೆಳಿಬಹುದು, ಹಾಗಲಕಾಯಿ ಬೆಳಿಬಹುದು, ಚಿಕ್ಕಡಿ ಬೆಳಿಬಹುದು, ಬೀನ್ಸ್ ಕೂಡ ಬೆಳಿಬಹುದು. ಏನೇ ಒಂದ್ ತರಕಾರಿ ಬೆಳೆನ ಅದ್ರಲ್ಲಿ ಬೆಳಿಬಹುದು. ಎಲ್ಲಾ ತರದ ವೆರೈಟಿನು ಚಪ್ರದಲ್ಲಿ ಬೆಳಿಬಹುದು. ಚಪ್ರದಲ್ಲಿ ಬೆಳಿಬಹುದು ಅಂತ ಹೌದು. ಈಗಿರ್ತಕ್ಕಂತ ಒಂದ್ ಮೆಥಡ್ ಅಲ್ಲಿ ಚಪ್ರದಲ್ಲಿ ಬೆಳೆಯೋದೇ ವಾಸಿ. ಸೌತೆಕಾಯಿ ಸಹ ಅದ್ರಲ್ಲೇ ಬೆಳಿಬಹುದು. ಪ್ರತಿಯೊಂದನ್ನು ಚಪ್ರದಲ್ಲಿ ಬೆಳಿತಕ್ಕಂತ ಒಂದ್ ವಿಧಾನ. ಅದ್ರ ಮೇಲೆ ಸ್ವಲ್ಪ ಶೇಡ್ ನೆಟ್ ಹಾಕ್ಬಿಟ್ರೆ ಕ್ಯಾಪ್ಸಿಕಂಗೆ ಒಳ್ಳೆ ವಿಧಾನ. ಬಟ್ ಅದೇ ಆ ತರ ಮೆಥಡ್ ಅಲ್ಲಿ ಬೆಳೆದಾಗ ಮಾತ್ರನೇ ರೈತರಿಗೆ ಸ್ವಲ್ಪ ಸಿಗುತ್ತೆ. ಮಾಮೂಲಿಯಾಗಿ ನಾರ್ಮಲ್ ಆಗಿ ಬೆಳಿಬೇಕು ಅಂತ ಬೆಳೆದಾಗ ರೈತರು ಲಾಸ್ ಆಗ್ತಾರೆ. ಲಾಸ್ ಆಗೋದಕ್ಕೆ ಕಾರಣಗಳು ಇದೆ. ಹೌದು ಸರ್. ಈ ಲಾಸ್ ಆಗದೆ ಬೆಳಿಬೇಕಂದ್ರೆ ಅವ್ರಿಗೆ ಸ್ವಲ್ಪ ಎಲ್ಲ ಐಡಿಯಾ ಇರಬೇಕು. ಹೌದು. ಸ್ವಲ್ಪ ಯಥೇಚ್ಛವಾದ ಬಂಡವಾಳನು ಬೇಕಾಗ್ತದೆ. ಬಂಡವಾಳ ಬೇಕಾಗ್ತದೆ. ಈಗ ನಾವು ಒಂದ್ ಟೊಮೆಟೊ 1 acre ಬೆಳಿಬೇಕಾದ್ರೆ ಮಿನಿಮಮ್ 1.5 to 2 lakhs ₹2 lakhs ಖರ್ಚು ಆಗ್ತಿದೆ. ತಮ್ಮ ಪದ್ಧತಿಯಲ್ಲಿ 1.5 to 2 lakh rupees ಖರ್ಚಾಗುತ್ತೆ ಒಂದು ಟೊಮೆಟೊ ಬೆಳೆಗೆ. ಅಂತಿಂತ ರೈತರೆಲ್ಲ ಪಾಪ ಬೆಳೆಯೋದಕ್ಕೆ ಅವ್ರು ಏನೋ ಟೊಮೆಟೊ ಹಾಕ್ಬೇಕು ಹಾಕ್ತಿದಾರೆ, ಹಾಕ್ಬೇಕು ಹಾಕ್ತಿದಾರೆ ಅಂದಾಗ ದುಡ್ಡು ಬರಲ್ಲ. ಹೌದು. ನಮ್ಗೆ ಲಾಸ್ ಆಗ್ತಿದೆ ಅಂತೀರ. ಯಾವಾಗ ನಮ್ದು ಏನಾಗುತ್ತೆ, ಲಾಂಗ್ ಬರುತ್ತೆ, ಏನು 3 to 4 months ಬರುತ್ತೆ ಕಾಯಿ ಕಿತ್ಕೊಳ್ಳೋದಿಕ್ಕೆ. 3 to 4 months ಬಂದಾಗ ಯಾವ್ದೋ ಒಂದ್ ಸಮಯದಲ್ಲಿ ರೇಟ್ ಸಿಗುತ್ತೆ. ಅದರಲ್ಲಿ ಟೋಟಲ್ ಆಗಿ ನಮ್ಗೆ 3.5 lakh rupees ದುಡ್ಡು ಬಂದಿದೆ ಅರ್ಧ ಎಕರೆಯಲ್ಲಿ. ಅಂದ್ರೆ ಈಗಿರ್ತಕ್ಕಂತ ರೇಟ್ ಅಲ್ಲೆಲ್ಲ ಟೊಮೆಟೊ ಬಂದಿದ್ರೆ ನಮ್ಗೆ 20 lakhs ಆಗ್ಬಿಡುತ್ತೆ ಅರ್ಧ ಎಕರೆಗೆ. ಇಲ್ಲ 50 ರೂಪಾಯಿ ಬೆಲೆ ಸಿಗುತ್ತೆ, ಅಂದ್ರೆ ಇಲ್ಲ 50 ರೂಪಾಯಿ ಈಗಿದೆ ಪ್ರೆಸೆಂಟ್. ಈ ತರದೆಲ್ಲ ರೇಟ್ ಸಿಕ್ಬಿಟ್ರೆ 48 to 4 lakhs ಆಗ್ಬಿಡೋದು ಅರ್ಧ ಎಕರೆಗೆ. ಬೇಕಾಗಿಲ್ಲ ಆ ತರದ ದುಡ್ಡೆಲ್ಲ ಬೇಕಾಗಿರಲ್ಲ ರೈತರಿಗೆ. ಬೆಳೆದಿತ್ತಕ್ಕಂತ ಒಂದು ಬೆಳೆಗೆ ಒಂದು ನಿಗದಿಯಾದ ಬೆಲೆ ಸಿಕ್ಬಿಟ್ರೆ ನಮ್ಗೆ ಇದ್ದಿದ್ದು ಅನುಕೂಲ. ಇಂಡಿಯನ್ ಅಗ್ರಿಕಲ್ಚರ್ ಸಿಸ್ಟಮ್ಯಾಟಿಕ್ ಇಲ್ಲ, ಪ್ಲಾನ್ಡ್ ಇಲ್ಲ. ಈಗ ಏನ್ ಈ ತೋಟಗಾರಿಕಾ ಸಂಸ್ಥೆಯವರು ಈ ಸಬ್ಸಿಡೀಸ್ ಇದೆಲ್ಲ ಕೊಡ್ತಿದಾರಲ್ಲ, ಇದೆಲ್ಲ ರೈತರಿಗೆ ಬೇಕಾಗಿಲ್ಲ. ಇವ್ರು ಕೊಡದಿದ್ರು ನಡೀತೈತೆ. ಕೊಡ್ತಕ್ಕಂತ ಒಂದ್ ಇದು ಪವರ್ ಕರೆಕ್ಟ್ ಆಗಿ ಕೊಡ್ಬೇಕು. ನೀರಿಲ್ದೇ ಇರತಕ್ಕಂತದಕ್ಕೆ ನೀರು ಶಾಶ್ವತ ನೀರಾವರಿ ಏನ ನಮ್ಗೆ ತಂದು ಕೊಟ್ಬಿಟ್ರೆ ಇವರೆಲ್ಲ ಸಬ್ಸಿಡಿ ನಮ್ಗೆ ಬೇಕಾಗೇ ಇಲ್ಲ. ಒಂದ್ ಬೋರ್ವೆಲ್ ಕೊರಿಬೇಕಾದ್ರೆ ನಮ್ಗೆ 7 lakh rupees ಖರ್ಚಾಗುತ್ತೆ. ಅದು ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಇಲ್ಲ, ನೀರ್ ಸಿಗುತ್ತೋ ಇಲ್ಲ ಅಂತ ಗ್ಯಾರಂಟಿ ಇಲ್ಲ. 7 lakh rupees ಖರ್ಚಾಗ್ತಿದೆ ಇವತ್ತಿನ ದಿನದಲ್ಲಿ, 7 lakh rupees ನಮ್ಗೆ ಖರ್ಚಾಗ್ತಿದೆ. ಅದು ನೀರ್ ಸಿಗುತ್ತೆ ಅಂತಕ್ಕಂತ ಗ್ಯಾರಂಟಿ ಇಲ್ಲ. ನಿಮ್ಮ ಒಂದು ಲಕ್ ಅಂತ ಹೇಳ್ಬಹುದು, ನಮ್ಮ ಒಂದು ಲಕ್ ಅಂತ ಹೇಳ್ಬಹುದು. ನಮ್ಗೆ ಇವ್ರು ಕೊಡ್ತಕ್ಕಂತ ಸಬ್ಸಿಡೀಸ್ ಏನಿದೆ, 1 rupee ಕೊಡದೆ ಆ ತುಮಕೂರು ಚಿತ್ರದುರ್ಗ ಈ ಡಿಸ್ಟ್ರಿಕ್ಟ್ ಎಲ್ಲ ಇದಕ್ಕೆಲ್ಲ ನೀರ್ ತಂದು ಕೊಟ್ಬಿಟ್ರೆ ಸಾಕು ನಮ್ಗೆ. ಇವ್ರು ಸಬ್ಸಿಡಿನೇ ಬೇಡ ಅಂತ ಅನ್ಸುತ್ತೆ ನಮ್ಗೆ. ಹೌದು ಸರ್, ನಮ್ಗೆ ಅಷ್ಟು ನೋವಾಗ್ತಿದೆ. ನಾವ್ ಆ ನೀರ್ ತೆಗೆದು ಆ ಬೆಳೆ ಬೆಳಿಬೇಕಂದ್ರೆ ಅದ್ ಎಷ್ಟು ಕಷ್ಟ ಇದೆ ಅಂದ್ರೆ, ಅವ್ರು 3 hours to 2 hours ಕರೆಂಟ್ ಕೊಡ್ತಾರೆ. 2 hours ಅಲ್ಲಿ ನಾವ್ ಏನ್ ಬೆಳೆ ತೆಗಿಯಕ್ ಆಗುತ್ತೆ? 22 acres ಏನ್ ಬೆಳೆ ತೆಗಿಬೇಕು ಹೇಳ್ರಿ? ಅಂತ ಒಂದು ನೋವನ್ನ ಅನುಭವಿಸ್ತಾ ಇದ್ದೀವಿ ನಾವು ರೈತರು. ಅಷ್ಟು ಒಂದು ಕಷ್ಟದಲ್ಲಿ ಇದೀವಿ ಈಗ. ನಮ್ಗೆ ಈ ಶಾಶ್ವತ ನೀರಾವರಿ ಅಂತಕ್ಕಂತ ಒಂದು ನೀರ್ ತಂದು ಕೊಟ್ಬಿಟ್ರೆ ಕೊಯ್ಲಿಗೆ ಬಂದ್ರೆ, ಈಗ ಕೊಯ್ಲು ಅಂತಂದ್ರೆ ಮಾರ್ಕೆಟಿನ ಒಂದು ಆಧಾರದ ಮೇಲೆ ಅಂದ್ರೆ ಎಲ್ಲಿಗೆ ತಾವು ಸಾಗಿಸ್ತಾ ಇದ್ದೀರಾ ಅನ್ನೋದ್ ಮೇಲೆ ಇದು ಅವಲಂಬನೆ ಆಗತ್ತೆ ಅಲ್ವೇ? ಯಾವ ಒಂದು ಸಂದರ್ಭದಲ್ಲಿ ತಾವು ಕೊಯ್ಲು ಮಾಡ್ತೀರಾ? ನಾವು ಕೊಯ್ಲು ಮಾಮೂಲಿಯಾಗಿ ಟೊಮೆಟೊ ಅದೇ 80 days ಬರುತ್ತೆ. ದ್ವಾರಕಾಯಿ ಅಂತ ಹೇಳ್ತೀವಿ, ದ್ವಾರಕಾಯಿ ದ್ವಾರಕಾಯಿ ಅಂದ್ರೆ ನಾವು ಸುಮ್ನೆ ಕೆಂಪಗ ಆಗಿದ ತಕ್ಷಣ ಕಟಾವ್ ಮಾಡ್ತೀವಿ. ಜಾಸ್ತಿ ಹಣ್ಣಾಗೋವರ್ಗುನು ನಾವ್ ಇಟ್ಕೋಬಾರ್ದು ಗಿಡದಲ್ಲಿ. ಕಾರಣ ಇಷ್ಟೇ, ಜಾಸ್ತಿ ಹಣ್ಣಾದ್ಮೇಲೆ ಕಿತ್ತರೆ ಟೊಮ್ಯಾಟೊ ಗಿಡ ಜಾಸ್ತಿ ಒಂದು ಅದರ ಕೆಪಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸುಮ್ನೆ ಕಲರ್ ಬಂದಿದ ತಕ್ಷಣ ತೆಗೆದು ತೆಗೆದು ಮಾರ್ಕೆಟ್ ಮಾಡ್ತಾ ಇದ್ರೆ ಜಾಸ್ತಿ ದಿನ ಗಿಡ ಲೈಫ್ ಬರುತ್ತೆ, ಇಳುವರಿ ಕೂಡ ಇಳುವರಿ ಜಾಸ್ತಿ ಆಗುತ್ತೆ. ನೀವ್ ಯಾವಾಗ ಹಣ್ಣಾಗೋವರೆಗೂ ಬಿಡ್ತಿರೋ ಗಿಡ ಸ್ಟ್ರೆಂತ್ ಕಳ್ಕೊಳ್ತಾ ಹೋಗುತ್ತೆ. ಹಣ್ಣಾಗೋವರೆಗಿದ್ರೆ ಅದರ ರಸವನ್ನ ಜಾಸ್ತಿ ಇರ್ಲಿಕ್ಕೆ ಶುರುವಾಗುತ್ತೆ. ಗಿಡದ ಒಂದು ರಸವನ್ನ ಜಾಸ್ತಿ ಇರ್ಲಿಕ್ಕೆ ಹಣ್ಣಾಗ್ಬೇಕಾದ್ರೆ ಜಾಸ್ತಿ ಇರ್ಕೊಳ್ತಾ ಹೋಗುತ್ತೆ. ಬೇರೆ ಹೊರಗಡೆ ಹೋಗೋದಿಲ್ಲ, ಬೇರೆ ಹೊರಗಡೆ ಹೋಗೋದೇ ಇಲ್ಲ. ನಮ್ ಟ್ರ್ಯಾಕ್ಟರ್ಗೆ ಮರಳು ಯಾವ ತರ ತುಂಬ ಅದೇ ತರ ನಾವು 2.5 ಟನ್ ತುಂಬತೀವಿ ಒಂದ್ ಟ್ರ್ಯಾಕ್ಟರ್ಗೆ. ಟ್ರ್ಯಾಕ್ಟರ್ಗೆ ನೀವು ಎತ್ತಿ ಮ್ಯಾಲಿನ ಕೆಳಗಿದ್ದಾದ್ರು ಹೊಡೆದೋಗಲ್ಲ. ಆ ತರ ಒಂದು ಕೆಪಾಸಿಟಿ ಈ ಟೊಮೊಟೊ ಇದೆ, ಒಳ್ಳೆ ಕೆಪಾಸಿಟಿ ಇದೆ. ಸಣ್ಣ ಬರುತ್ತೆ ಹಣ್ಣು, 80 ಗ್ರಾಮ್ಸ್ ವರ್ಗೂ ಬರುತ್ತೆ. ಆ ಹಣ್ಣು ಗಟ್ಟಿ ಹಂಗಿದೆ. ನೀವು ಬೇರೆದೆಲ್ಲಾನು ಎಸಿಯಲ್ಲಿಟ್ಟು ಟೊಮೊಟೊನ ಹವಾನಿಯಂತ್ರಿತ ವಾಹನದಲ್ಲಿ ಸಾಗಿಸ್ಬೇಕಾಗ್ತೈತೆ. ಏನು ಒಂದು 2-3 ಡೇಸ್ ಆದ್ರೆ. ಹೌದು ಹೌದು. ನಮ್ಮ ಈ ಬೆಳಿತಕ್ಕಂತ ಒಂದು ಟೊಮೊಟೊನ 5 ದಿನ ಕಿತ್ಬಿಟ್ಟು ಮನೆಯಲ್ಲಿ ಹಾಕ್ಬಿಟ್ಟು ಆಮೇಲೆ ತಗೊಂಡೋಗಿ ಮಾರ್ಕೆಟ್ಗೆ ಹಾಕಿದ್ರು 8 ದಿವಸ ಇರುತ್ತೆ. ಇದು 5 ದಿನ ಆಗಿದೆ ಕಿತ್ತು ಅಂತ ಯಾರು ಅನ್ನಲ್ಲ. ಅದರ ಬಾಳಿಕೆ ಸ್ವಲ್ಪ ಜಾಸ್ತಿ, ಬಾಳಿಕೆ ಜಾಸ್ತಿ ಇದೆ. ತಮ್ಮ ಒಂದು ವಿಧಾನದಲ್ಲಿ ಖರ್ಚು ಎಷ್ಟು ಬರುತ್ತೆ ಅಂತ ಹೇಳ್ತೀರಾ ಒಂದ್ ಎಕರೆಗೆ? ನಮ್ಮ ಒಂದು ವಿಧಾನದಲ್ಲಿ 1.5 ಲಕ್ಷದಿಂದ 2 ಲಕ್ಷದವರೆಗೂ ಬರಬಹುದು, ಖರ್ಚು ಬರುತ್ತೆ. ಕಾರಣ 1.5 ರಿಂದ 2 ಯಾಕೆ ಹೇಳ್ತೀವಿ ಅಂದ್ರೆ ಕ್ಲೈಮೇಟ್ ನೋಡಿಕೊಂಡು ಔಷಧಿ ಜಾಸ್ತಿ ಆಗಬಹುದು. ಹೌದು, ಕಮ್ಮಿ ಅಂದ್ರೂ 1.5 ಲಕ್ಷ. 1.5 ಲಕ್ಷ ಅಂತ ಬೇಕೇ ಬೇಕು. ಲೇಬರ್, ಟೈನ್, ಅದು ಇದು ಎಲ್ಲ ಸೇರಿ, ಡ್ರಿಪ್, ಮಲ್ಚಿಂಗ್ ಎಲ್ಲ ಸೇರಿ 1.5 ಲಕ್ಷ ಬೇಕೇ ಬೇಕು. ಅದ್ರ ಮೇಲೆ 50,000 ಯಾವ ತರ ಡಿಪೆಂಡ್ ಆಗುತ್ತೆ ಅಂದ್ರೆ ವೆದರ್ ಮೇಲೆ ಡಿಪೆಂಡ್ ಆಗುತ್ತೆ. 38 ಟನ್ ಅರ್ಧ ಎಕರೆಗೆ ಅಂದ್ರೆ 76 ಟನ್ ಒಂದು ಎಕರೆಯಲ್ಲಿ ಬೆಳೆದಂಗೆ ಟೊಮೊಟೊ ಬೆಳೆದಿದೀವಿ. ಒಂದು ಗಿಡಕ್ಕೆ 19 ಕೆಜಿ ಈಲ್ಡ್ ಬಂದಿದೆ ಅಂತ. ಈಗ ನಿಮ್ಮ ಮುಂದಿನ ಒಂದು ಗುರಿ 30 ಕೆಜಿ ಬೆಳೆಯಬೇಕು ಅಂತಕ್ಕಂತ ಒಂದು ಗುರಿ ಹೋಗಿದೀವಿ. ಸೊ ಆ ಒಂದು ದೃಷ್ಟಿಯಿಂದ ಈ ವಿಧಾನ ಈಗ ಅಳವಡಿಸಿದ್ವಿ. ಬಟ್ ಇದ್ರಲ್ಲಿ ಇನ್ನು ನಮ್ಗೆ ಈಲ್ಡ್ ಬಂದಿಲ್ಲ, ಇನ್ನು ಅದರ ಒಂದು ಇನ್ನು ಪೀಕಿಂಗ್ ಸ್ಟಾರ್ಟ್ ಆಗಿಲ್ಲ. ಇದುವರೆಗೂ 19 ಕೆಜಿ ಒಂದು ಇಳುವರಿನ ಪಡ್ಕೊಂಡಿದ್ದೀವಿ. ಅದು ದಾಖಲೆ ಅಂತ ಹೇಳ್ಬಹುದು. ಹೌದು, ನಮ್ಗೆ ಅವಾರ್ಡ್ ಎಲ್ಲ ಕೊಟ್ಟಿದ್ದಾರೆ ಐಎಚ್ಆರ್ಯಿಂದ. ಯಾರು ಅಷ್ಟು ಬೆಳೆಯಕ್ ಆಗಲ್ಲ, ಅವರು ಅವ್ರ ಟ್ರಯಲ್ ಅಲ್ಲೂ ಬೆಳೆಯಕ್ಕಾಗಿಲ್ಲ. ಜೊತೆಗೆ ಈಗ ನಿಮ್ಮ ಒಂದು ಸಾಧನೆಗೆ, ನಿಮ್ಮ ಒಂದು ಕೃಷಿಯ ಒಂದು ದುಡಿಮೆಗೆ ಇನ್ನು ಬೇರೆ ಸಂಘ ಸಂಸ್ಥೆಗಳಿಂದ ನಮ್ಗೆ ಕೊಟ್ಟಿದ್ದಾರೆ. ನಮ್ಗೆ ಬೀನ್ಸ್ ಅಲ್ಲೆಲ್ಲಾನು ಡೆಲ್ಲಿಯಿಂದ ಬಂದೆಲ್ಲ ಸನ್ಮಾನ ಮಾಡಿ ನಮ್ಗೆಲ್ಲಾನು ಪ್ರೈಸ್ ಎಲ್ಲ ಕೊಟ್ಬಿಟ್ಟು ಹೋಗಿದ್ದಾರೆ. ಏನ್ ಹೇಳ್ತೀರಾ ಟೊಮೆಟೊ ಬೆಳೆಗಾರರಿಗೆ ತಮ್ಮ ಒಂದು ಸಂದೇಶ? ಟೊಮೆಟೊ ಬೆಳೆಗಾರರಿಗೆ ನಮ್ಮ ಸಂದೇಶ ಇಷ್ಟೇ, ಯಾವುದೇ ಒಂದು ಟೊಮೊಟೊ ಬೆಳಿಬೇಕಾದ್ರೆ ಡ್ರಿಪ್ ಅಂಡ್ ಮಲ್ಚಿಂಗ್ ಇಲ್ಲದೆ ಬೆಳಿಬೇಡ್ರಿ. ಇದು ಕಡ್ಡಾಯವಾಗಿ ಅಳವಡಿಸ್ಕೊಳ್ಳೇಬೇಕಂತ ಹೇಳ್ತೀರಾ? ಅಳವಡಿಸ್ಕೊಳ್ಳೇಬೇಕು. ಕಾರಣ ಇಷ್ಟೇ, ನೀರಿನ ಉಳಿತಾಯ ಆಗುತ್ತೆ, ಗೊಬ್ಬರದ ಉಳಿತಾಯ ಆಗುತ್ತೆ, ಈ ಕಳೆ ಅವನಿಯಂತ್ರಣ ಆಗುತ್ತೆ, ರೋಗ ನಿಯಂತ್ರಣ ಆಗುತ್ತೆ. ಎಲ್ಲಾ ತರದ್ರಲ್ಲೂ ಮಲ್ಚಿಂಗ್ ಇಲ್ದೆ ಮಾಡ್ತಕ್ಕಂತ ಒಂದು ವಿಧಾನಕ್ಕೆ ಹೋದಾಗ ರೈತರು ಲಾಸ್ ಆಗ್ತಾರೆ. ಜಾಸ್ತಿ ದಿನ ಗಿಡ ಕ್ವಾಲಿಟಿ ಇರೋದಿಲ್ಲ, ಬೇಗ ಹಾಳಾಗುತ್ತೆ. ಅದರಿಂದ ಡ್ರಿಪ್ ಅಂಡ್ ಮಲ್ಚಿಂಗ್ ಇಟ್ಟೆ ಪ್ರತಿಯೊಬ್ಬರು ಟೊಮೆಟೊ ಬೆಳಿಬೇಕು ಅನ್ನೋ ಒಂದು ಉದ್ದೇಶ ನಾನು ಎಲ್ಲಾ ರೈತರಿಗೂ ಹೇಳ್ತೀನಿ. ಧನ್ಯವಾದ ಚಂದ್ರಪ್ಪ ಅವರೇ. ಇದುವರೆಗೆ ರಾಜ್ಯದಲ್ಲೇ ಪ್ರಥಮವಾಗಿ ಈ ತರದ ಒಂದು ಜಾಸ್ತಿ ಪ್ರಮಾಣದ ಇಳುವರಿ ತಗೊಂಡ್ಬಿಟ್ಟು ದಾಖಲೆ ನಿರ್ಮಾಣ ಮಾಡಿದೀರಿ. ಇದುವರೆಗೆ ಚಿಕ್ಕಮಗಳೂರು ಜಿಲ್ಲೆಯ ಪ್ರಗತಿಪರ ರೈತರಾದ ಶ್ರೀ ಚಂದ್ರಪ್ಪ ಅವರೊಂದಿಗೆ ಟೊಮ್ಯಾಟೊ ಬೆಳೆ ನಿರ್ವಹಣೆ ಕುರಿತು ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಈಗ ಕೇಳಿ ಕೃಷಿ ಮಾಹಿತಿ ಮತ್ತು ಪೇಟೆ ಧಾರಣೆ ಡಾ ಎಸ್ಎಂ ಸುಧಾಕರ್ ಅವರಿಂದ. ರೈತ ಬಾಂಧವರೇ, ಗೊಣ್ಣೆ ಹುಳುವನ್ನು ಬೇರು ತಿನ್ನುವ ಹುಳು, ಗೊಣ್ಣೆ ಹುಳು, ಗೊಬ್ಬರದ ಹುಳು, ಖಾತದ ಹುಳು ಇನ್ನೂ ಹಲವು ರೀತಿಯಿಂದ ಕರೆಯುತ್ತಾರೆ. ಈ ಹುಳುವಿನಿಂದ ಬೆಳೆಗೆ ಅಪಾರ ಹಾನಿ ಸಂಭವಿಸುತ್ತಿದೆ. ಗೊಣ್ಣೆ ಹುಳುವು ಗಿಡದ ಮೂಲ ಬೇರನ್ನೇ ಕಡಿಯುವುದರಿಂದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತವೆ. ಬಾಧೆ ತೀವ್ರವಾದಾಗ ಬೆಳೆ ಒಣಗಿ ಸಾಯುತ್ತದೆ. ಈ ಕೀಡೆಯ ಬಾಧೆ ಹೆಚ್ಚಾಗಿ ಮರಳು ಮಿಶ್ರಿತ ಭೂಮಿಯಲ್ಲಿ ಕಂಡುಬರುತ್ತದೆ. ನೀರು ನಿಲ್ಲಿಸಿ ಬೆಳೆಯುವ ಬೆಳೆಗಳನ್ನು ಬಿಟ್ಟು ಉಳಿದೆಲ್ಲ ಬಗೆಯ ಬೆಳೆಗಳ ಮೇಲೆ ದಾಳಿ ಮಾಡುತ್ತದೆ. ಪ್ರತಿ ವರ್ಷವೂ ಕಬ್ಬು, ಶೇಂಗಾ, ಸೋಯಾ ಅವರೆ, ತಂಬಾಕು, ಮೆಣಸಿನ ಗಿಡ ಹಾಗೂ ಇನ್ನೂ ಹಲವು ಬೆಳೆಗಳಿಗೆ ಇದು ಹಾನಿ ಉಂಟು ಮಾಡುತ್ತದೆ. ಇದಕ್ಕೆ ಸಾಮೂಹಿಕವಾಗಿ ನಿರ್ವಹಣಾ ಕಾರ್ಯ ಕೈಗೊಳ್ಳುವುದು ಅತಿ ಅವಶ್ಯಕವಾಗಿದೆ. ಈಗ 2 ಬಗೆಯ ಬೇರು ಹುಳುಗಳು ಓಲೋಟ್ರೈರಿಯಾ ಲುಕೋಪೋಲಸ್ ಕಬ್ಬಿನ ಬೆಳೆಗಳ ಮೇಲೆ ಹಾನಿ ಮಾಡುವುದು ಕಂಡುಬಂದಿದೆ. ಬೇಸಿಗೆಯಲ್ಲಿ ಮೊದಲು ಅಡ್ಡ ಮಳೆ ಬಿದ್ದ ಕೂಡಲೇ ಸಾಮಾನ್ಯವಾಗಿ ಏಪ್ರಿಲ್ ಮೇ ತಿಂಗಳಿನಲ್ಲಿ ಗೊಣ್ಣೆ ಹುಳುವಿನ ದುಂಬಿಗಳು, ಕಂದು ಮಿಶ್ರಿತ ಕೆಂಪು ಬಣ್ಣದ ದುಂಬಿಗಳು ಮಣ್ಣಿನಿಂದ ಹೊರಬರುತ್ತದೆ. ಇವು ರಾತ್ರಿ ಸುಮಾರು 7-8 ಗಂಟೆ ಸಮಯದಲ್ಲಿ ಹೊರಬಂದು ಸಮೀಪದಲ್ಲಿರುವ ಬೇವು ಜಾಲಿ ಮರಗಳಲ್ಲಿ ಆಶ್ರಯ ಪಡೆಯುತ್ತವೆ. ಇಲ್ಲಿ ಹೆಣ್ಣು ದುಂಬಿ ಗಂಡು ದುಂಬಿ ಜೊತೆ ಸಂಪರ್ಕ ಹೊಂದಿ ಬೆಳಗಾಗುವುದರೊಳಗಾಗಿ ಮತ್ತೆ ಮಣ್ಣಿನಲ್ಲಿ ಸೇರುತ್ತದೆ. ಮಣ್ಣಿನಲ್ಲಿಯೇ ಮೊಟ್ಟೆಗಳನ್ನಿಡುತ್ತವೆ. ಈ ಮೊಟ್ಟೆಗಳು 10-12 ದಿನಗಳಲ್ಲಿ ಒಡೆದು ಮರಿಗಳು ಹೊರಬರುತ್ತವೆ. ಮೊದಲನೇ ಹಂತದ ಮರಿಗಳು ಮೃದುವಾದ ಬಿಳಿ ಚರ್ಮ ಹೊಂದಿರುತ್ತದೆ. ಭೂಮಿಯಲ್ಲಿನ ಸಾವಯವ ವಸ್ತು ತಿಂದು ಜೀವಿಸುತ್ತವೆ. 2 ಹಾಗೂ 3ನೇ ಹಂತದ ಮರಿಗಳು 3-4 ತಿಂಗಳುಗಳ ಕಾಲ ವಿವಿಧ ಬೆಳೆಗಳ ಬೇರನ್ನು ತಿಂದು ಬೆಳೆಗೆ ಹಾನಿ ಉಂಟು ಮಾಡುತ್ತದೆ. 1 ಬೇರನ್ನು ಕಡಿದ ನಂತರ ಮುಂದೆ ಸಾಗುತ್ತದೆ. ಇವುಗಳ ಇರುವುದನ್ನು ಕಂಡುಹಿಡಿಯುವುದು ಅಷ್ಟು ಸುಲಭವಲ್ಲ. ಈ ತರಹದ ಬೆಳೆ ಹಾನಿಯನ್ನು ಜುಲೈನಿಂದ ಅಕ್ಟೋಬರ್ ತಿಂಗಳಿನವರೆಗೆ ಇರುವುದು. ನಂತರ ಇದು ಕೋಶಾವಸ್ಥೆಯನ್ನು ಸೇರುತ್ತದೆ. ಹೀಗೆ ಇದರ ಜೀವನ ಚಕ್ರ ದುಂಬಿ ಮೊಟ್ಟೆ ಮರಿಗಳು ಕೋಶಾವಸ್ಥೆ ಎಂಬ 4 ವಿವಿಧ ರೀತಿಯ ಅವಸ್ಥೆಗಳನ್ನು ಹೊಂದಿದೆ. ಹತೋಟಿ ಕ್ರಮವಾಗಿ ಅನುಸರಿಸಬೇಕಾದ ಪದ್ಧತಿಗಳೆಂದರೆ, ಮೊದಲನೆಯದು ಬೇಸಾಯ ಪದ್ಧತಿ. ಆಳವಾದ ಬೇಸಿಗೆ ಉಳುಮೆ ಮಾಡಬೇಕು. ಇದರಿಂದ ಭೂಮಿಯಲ್ಲಿರುವ ಕೋಶಗಳು ಹೊರಗೆ ಬಂದು ಪಕ್ಷಿಗಳಿಗೆ ಆಹಾರವಾಗುತ್ತವೆ. ಅಲ್ಲದೆ ಉಳುಮೆ ಮಾಡುವಾಗ ಕೋಶಗಳು ಹಾನಿಗೊಳಗಾಗುತ್ತವೆ. ಬೆಳೆ ಪರಿವರ್ತನೆ ಮಾಡುವುದು, ಈ ಹುಳುವು ನೀರಿನಲ್ಲಿ ಬೆಳೆಯುವ ಬೆಳೆಗಳಿಗೆ ಹಾನಿ ಉಂಟು ಮಾಡುವುದಿಲ್ಲವಾದ್ದರಿಂದ ಹೆಚ್ಚು ನೀರು ನಿಲ್ಲಿಸುವ ಬೆಳೆಗಳನ್ನು ಬೆಳೆಯುವುದು ಸೂಕ್ತ. ನೀರು ಹಾಯಿಸುವುದು, ಹೊಲಗಳಲ್ಲಿ ನೀರನ್ನು ನಿಲ್ಲಿಸುವುದರಿಂದ ಮರಿಗಳು ಉಸಿರುಗಟ್ಟಿ ಸಾಯುತ್ತವೆ. ಇನ್ನು ಯಾಂತ್ರಿಕ ಕ್ರಮಗಳ ಒಂದು ನಿರ್ವಹಣೆಗೆ ಬಂದರೆ, ಕೀಟಗಳನ್ನು ಕೈಯಿಂದ ಆರಿಸಿ ನಾಶಪಡಿಸುವುದು, ಏಪ್ರಿಲ್ ಮೇ ತಿಂಗಳಿನಲ್ಲಿ ಪೆಟ್ರೋಮ್ಯಾಕ್ಸ್ ದೀಪದ ಸಹಾಯದಿಂದ ದುಂಬಿಗಳನ್ನ ಆಕರ್ಷಿಸಿ ಹಿಡಿದು ನಾಶ ಮಾಡುವುದು, ದೀಪದ ಕೆಳಗೆ ಸೀಮೆ ಎಣ್ಣೆ ಇರುವ ತೊಟ್ಟಿ ಇಟ್ಟರೆ ಬೆಳಕಿಗೆ ಆಕರ್ಷಿಸಲ್ಪಟ್ಟು ದುಂಬಿಗಳು ಸೀಮೆ ಎಣ್ಣೆಯಲ್ಲಿ ಬಿದ್ದು ಸಾಯುತ್ತವೆ. ಬೆಂಕಿ ಹಾಕುವುದರಿಂದ, ಅಂದರೆ ಏಪ್ರಿಲ್ ಮೇ ತಿಂಗಳಿನಲ್ಲಿ ಹೊಲದಲ್ಲಿ ಬೆಂಕಿ ಹಚ್ಚುವುದರಿಂದ ಬೆಂಕಿಗೆ ಆಕರ್ಷಿತವಾಗಿ ದುಂಬಿಗಳು ಬೆಂಕಿಯಲ್ಲಿ ಬಿದ್ದು ಸಾಯುತ್ತವೆ. ಆಶ್ರಯ ಗಿಡದ ಟೊಂಗೆಗಳನ್ನು ರಾಸಾಯನಿಕ ಸಿಂಪಡಿಸಿ ಭೂಮಿಯಲ್ಲಿ ಅಲ್ಲಲ್ಲಿ ಹುಗಿ ಬಿಡುವುದರಿಂದ ರಾತ್ರಿ ಹೊರಗೆ ಬಂದ ದುಂಬಿಗಳು ಟೊಂಗೆಗಳನ್ನು ಆಶ್ರಯಿಸಿ ಅವುಗಳ ಎಲೆ ತಿಂದು ಸಾಯುತ್ತವೆ. ಜೈವಿಕ ಕ್ರಮದಿಂದ ಹತೋಟಿಗೆ ಬಂದರೆ, ಗೊಣ್ಣೆ ಹುಳು ಬಾಧಿತ ಹೊಲಗಳಲ್ಲಿ ಜೂನ್ ಜುಲೈ ತಿಂಗಳಿನಲ್ಲಿ ಮೆಟರೈಜಿಮ್ ಅನಿಸೊಪ್ಲಿಯೆ ಎಂಬ ಕೀಟನಾಶಕ ಶಿಲೀಂಧ್ರವನ್ನು 4-8 ಕಿಲೋಗ್ರಾಂ ಕಳಿತ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಸೇರಿಸಿ ಮಣ್ಣಿನಲ್ಲಿ ಬೆರೆಸುವುದರಿಂದ ಗೊಣ್ಣೆ ಹುಳುಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು. ಸಸ್ಯಜನ್ಯ ಕೀಟನಾಶಕದ ಬಳಕೆ, ಕ್ವಿಂಟಲ್ ಬೇವಿನ ಹಿಂಡಿಯನ್ನು ಬಿತ್ತನೆಗೆ ಮೊದಲು ಮಣ್ಣಿನಲ್ಲಿ ಬೆರೆಸುವುದರಿಂದ ಈ ಕೀಟದ ಹತೋಟಿಯಾಗುತ್ತದೆ. ಲೋಳಸರವನ್ನು ಬೆಂಕಿಗೆ ಹಿಡಿದಾಗ ಬರುವ ದ್ರವವನ್ನು ಸಂಗ್ರಹಿಸಿ ಬೀಜೋಪಚಾರ ಮಾಡಿದರೆ ಗೊಣ್ಣೆ ಹುಳುವಿನ ಬಾಧೆ ಕಡಿಮೆ ಎಂಬುದು ರೈತರ ಅನುಭವವಾಗಿದೆ. ರಾಸಾಯನಿಕ ಬಳಕೆಯ ಒಂದು ಕ್ರಮಗಳಿಗೆ ಬಂದರೆ, ಕ್ಲೋರೋಪೈರಿಪಾಸ್ನಿಂದ ಪ್ರತಿ ಕೆಜಿ ಬೀಜಕ್ಕೆ 12 ಮಿಲಿಲೀಟರ್ ಬೀಜೋಪಚಾರ ಮಾಡಬೇಕು. ಬೆಳೆ ಬೆಳೆಯುವ ಪ್ರದೇಶದಲ್ಲಿ ಮೊದಲು ಮಳೆ ಬಿದ್ದ ಕೂಡಲೇ 10 ಮಿಲಿಲೀಟರ್ ಕ್ಲೋರೋಪೈರಿಫಾಸ್ 20 EC 1 ಲೀಟರ್ ನೀರಿನಲ್ಲಿ ಬೆರೆಸಿ ದ್ರಾವಣವನ್ನು 500 ಲೀಟರ್ ಪ್ರತಿ ಹೆಕ್ಟರ್ನಂತೆ ಮಣ್ಣಿಗೆ ಸೇರಿಸಬೇಕು. ಅಥವಾ 25 ಕೆಜಿಯಷ್ಟು ಫೋರೇಟ್ 10G ಅಥವಾ %3 ಕಾರ್ಬೋಫ್ಯೂರಾನ್ ಹರಳನ್ನ ಸೇರಿಸಬೇಕು. ಗೊಬ್ಬರದಲ್ಲಿ ಹುಳುಗಳು ಕಾಣಿಸಿಕೊಳ್ಳುವುದರಿಂದ 5% ನ ಮೆಲಾಥಿಯನ್ ಪುಡಿಯನ್ನ ಮಿಶ್ರಣ ಮಾಡಿ ಸೇರಿಸಬೇಕು. ಗೊಣ್ಣೆ ಹುಳುವಿನ ನಿರ್ವಹಣಾ ಕ್ರಮಗಳನ್ನು ಸಾಮೂಹಿಕವಾಗಿ ಕೈಗೊಳ್ಳುವುದರಿಂದ ಹುಳದ ಬಾಧೆಯನ್ನು ಹತೋಟಿಗೆ ತರಬಹುದು. ಈ ಕೀಟವು ಓವರ್ಲ್ಯಾಪಿಂಗ್ ಸಂತತಿಯಲ್ಲಿ ಕಂಡುಬರುವುದರಿಂದ ಹತೋಟಿ ಮಾಡುವುದು ಕಷ್ಟವಾಗುತ್ತದೆ. ಆದ್ದರಿಂದ ಮುಂಜಾಗ್ರತಾ ಕ್ರಮಗಳನ್ನು ಅಳವಡಿಸಿಕೊಳ್ಳಬೇಕು. ರೈತ ಬಾಂಧವರೇ, ಪೇಟೆ ಧಾರಣೆ ಕೇಳೋಣ. ಮೊದಲನೇದಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಭದ್ರಾವತಿ, ಇಲ್ಲಿನ ಪೇಟೆ ಧಾರಣೆ ಹೀಗಿತ್ತು. ಬೇರೆ ತಳಿ ಅಡಕೆ ಕುಂಟೆಲಿಗೆ ಕನಿಷ್ಠ ಮತ್ತು ಗರಿಷ್ಠ 26,000 ರೂಪಾಯಿಗಳು. ಸಿಪ್ಪೆಗೋಟು ಅಡಕೆ ಕನಿಷ್ಠ ಮತ್ತು ಗರಿಷ್ಠ 11,500 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ ಮತ್ತು ಗರಿಷ್ಠ 2,275 ರೂಪಾಯಿ. ಮಧ್ಯಮ ಗಾತ್ರ ತಳಿಯ ಭತ್ತ ಕನಿಷ್ಠ 3,112 ರೂಪಾಯಿ, ಗರಿಷ್ಠ 5,410 ರೂಪಾಯಿ. ಇನ್ನು ಚನ್ನಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು, ಸ್ಥಳೀಯ ಮೆಕ್ಕೆಜೋಳ 2,150 ರೂಪಾಯಿ ಕನಿಷ್ಠ, ಗರಿಷ್ಠ 2,270 ರೂಪಾಯಿ. ಭತ್ತ 2,540 ಕನಿಷ್ಠವಾದರೆ ಗರಿಷ್ಠ 2,860 ರೂಪಾಯಿ. ಚಿಕ್ಕಮಗಳೂರು ಬೀನ್ಸ್ ಕನಿಷ್ಠ 4,739 ರೂಪಾಯಿ, ಗರಿಷ್ಠ 5,139 ರೂಪಾಯಿ. ಕ್ಯಾರೆಟ್ ಕನಿಷ್ಠ 3,273 ರೂಪಾಯಿ, ಗರಿಷ್ಠ 3,673 ರೂಪಾಯಿ. ಹಸಿಮೆಣಸಿನಕಾಯಿ ಕನಿಷ್ಠ ಮತ್ತು ಗರಿಷ್ಠ 3,333 ರೂಪಾಯಿ. ಹಸಿ ಶುಂಠಿ ಕನಿಷ್ಠ 1,800 ರೂಪಾಯಿ, ಗರಿಷ್ಠ ಕೂಡ ಅದೇ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಬೆಂಡೆಕಾಯಿ ಕನಿಷ್ಠ ಮತ್ತು ಗರಿಷ್ಠ 2,941 ರೂಪಾಯಿ. ಈರುಳ್ಳಿ ಕನಿಷ್ಠ 3,689, ಗರಿಷ್ಠ 4,089 ರೂಪಾಯಿ. ಉತ್ತಮ ತಳಿಯ ಭತ್ತ ಕನಿಷ್ಠ 3,265, ಗರಿಷ್ಠ 3,665. ಆಲೂಗಡ್ಡೆ ಕನಿಷ್ಠ 2,565 ರೂಪಾಯಿ, ಗರಿಷ್ಠ ಕೂಡ ಅದೇ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಹೀರೆಕಾಯಿ ಕನಿಷ್ಠ ಮತ್ತು ಗರಿಷ್ಠ 3,432 ರೂಪಾಯಿ. ಇನ್ನು ದಾವಣಗೆರೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಅಲಸಂದಿಕಾಯಿ 4,000 ಕನಿಷ್ಠ, ಗರಿಷ್ಠ 4,500 ರೂಪಾಯಿ. ಸೇಬು ಕನಿಷ್ಠ 6,800 ರೂಪಾಯಿ, ಗರಿಷ್ಠ 7,800 ರೂಪಾಯಿ. ಯಾಲಕ್ಕಿ ಬಾಳೆ ಕನಿಷ್ಠ 2,500 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ಪಚ್ಚಬಾಳೆ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 2,500 ರೂಪಾಯಿ. ಬೀನ್ಸ್ 4,000 ಕನಿಷ್ಠವಾದರೆ ಗರಿಷ್ಠ 5,000 ರೂಪಾಯಿ. ಹಾಗಲಕಾಯಿ ಕನಿಷ್ಠ 3,500, ಗರಿಷ್ಠ 4,000 ರೂಪಾಯಿ. ಬದನೆಕಾಯಿ 800 ಕನಿಷ್ಠ, ಗರಿಷ್ಠ 1,500 ರೂಪಾಯಿ. ಗೊಂಚಲು ಬೀನ್ಸ್ ಕನಿಷ್ಠ 3,500 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ದೊಣ್ಣೆ ಮೆಣಸಿನಕಾಯಿ ಕನಿಷ್ಠ 4,000 ರೂಪಾಯಿ, ಗರಿಷ್ಠ 5,000 ರೂಪಾಯಿ. ಕ್ಯಾರೆಟ್ ಕನಿಷ್ಠ 3,500 ರೂಪಾಯಿ, 4,000 ಗರಿಷ್ಠ ರೂಪಾಯಿ. ನುಗ್ಗೆಕಾಯಿ ಕನಿಷ್ಠ 3,500 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ಹಸಿ ಅವರೆ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ಹಸಿಮೆಣಸಿನಕಾಯಿ ಕನಿಷ್ಠ 2,000 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ನಿಂಬೆಹಣ್ಣು ಕನಿಷ್ಠ 1,500 ರೂಪಾಯಿ, ಗರಿಷ್ಠ 2,000 ರೂಪಾಯಿ. ಮೊಸಂಬಿ ಕನಿಷ್ಠ 4,000, ಗರಿಷ್ಠ 4,800 ರೂಪಾಯಿ. ಈರುಳ್ಳಿ ಕನಿಷ್ಠ 1,000 ರೂಪಾಯಿ, ಗರಿಷ್ಠ 5,300 ರೂಪಾಯಿ. ಕಿತ್ತಳೆ ಹಣ್ಣು ಕನಿಷ್ಠ 3,000 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ಅನಾನಸ್ ಹಣ್ಣು ಕನಿಷ್ಠ 2,500 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ದಾಳಿಂಬೆ ಹಣ್ಣು ಕನಿಷ್ಠ 4,000, ಗರಿಷ್ಠ 4,500 ರೂಪಾಯಿ. ಆಲೂಗಡ್ಡೆ ಕನಿಷ್ಠ 1,600 ರೂಪಾಯಿ, ಗರಿಷ್ಠ 2,000 ರೂಪಾಯಿ. ಹೀರೆಕಾಯಿ ಕನಿಷ್ಠ 3,500 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ಸುವರ್ಣಗಡ್ಡೆ ಕನಿಷ್ಠ 3,000 ರೂಪಾಯಿ, ಗರಿಷ್ಠ 3,500 ರೂಪಾಯಿ. ಹರಿಹರ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಸೋನಾ ಭತ್ತ ಕನಿಷ್ಠ 2,600 ರೂಪಾಯಿ, ಗರಿಷ್ಠ 2,800 ರೂಪಾಯಿ. ಹೊನ್ನಾಳಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಬದನೆಕಾಯಿ 1,400 ರೂಪಾಯಿ, ಕನಿಷ್ಠವಾದರೆ ಗರಿಷ್ಠ 1,500 ರೂಪಾಯಿ. ಹಸಿಮೆಣಸಿನಕಾಯಿ 3,300 ರೂಪಾಯಿ ಕನಿಷ್ಠ, ಗರಿಷ್ಠ 3,500 ರೂಪಾಯಿ. ಹಸಿ ಶುಂಠಿ ಕನಿಷ್ಠ 1,500 ರೂಪಾಯಿ, ಗರಿಷ್ಠ ಕೂಡ ಅದೇ ಬೆಲೆ ನಿಗದಿಯಾಗಿತ್ತು ರೈತ ಬಾಂಧವರೇ. ಬೆಂಡೆಕಾಯಿ ಕನಿಷ್ಠ 2,400 ರೂಪಾಯಿ, ಗರಿಷ್ಠ 2,800 ರೂಪಾಯಿ. ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 2,150 ರೂಪಾಯಿ, ಗರಿಷ್ಠ 2,380 ರೂಪಾಯಿ. ಉತ್ತಮ ತಳಿಯ ಭತ್ತ ಕನಿಷ್ಠ 2,300 ರೂಪಾಯಿ, ಗರಿಷ್ಠ 2,380 ರೂಪಾಯಿ. ಮಧ್ಯಮ ತಳಿ ಭತ್ತ ಕನಿಷ್ಠ 2,200 ರೂಪಾಯಿ, ಗರಿಷ್ಠ 2,300 ರೂಪಾಯಿ. ಪುತ್ತೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಕೋಕಾ ಅಡಿಕೆ ಕನಿಷ್ಠ 20,500 ರೂಪಾಯಿ, ಗರಿಷ್ಠ 27,500 ರೂಪಾಯಿ. ಹೊಸ ತಳಿ ಅಡಿಕೆ ಕನಿಷ್ಠ 25,000 ರೂಪಾಯಿ, ಗರಿಷ್ಠ 35,500 ರೂಪಾಯಿ. ಹಳೆ ತಳಿ ಅಡಿಕೆ ಕನಿಷ್ಠ 36,000, ಗರಿಷ್ಠ 49,000. ಕಾಳು ಮೆಣಸು ಕನಿಷ್ಠ 31,000, ಗರಿಷ್ಠ 62,000 ರೂಪಾಯಿ. ಇನ್ನ ಶಿವಮೊಗ್ಗ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು: ಬೆಟ್ಟಿ ಅಡಕೆ ಕನಿಷ್ಠ 48,499 ರೂಪಾಯಿ, ಗರಿಷ್ಠ 57,419 ರೂಪಾಯಿ. ಗೊರಬಲು ಅಡಕೆ ಕನಿಷ್ಠ 17,059 ರೂಪಾಯಿ, ಗರಿಷ್ಠ 30,011 ರೂಪಾಯಿ. ರಾಶಿ ಅಡಕೆ ಕನಿಷ್ಠ 28,000 ರೂಪಾಯಿ, ಗರಿಷ್ಠ 51,200 ರೂಪಾಯಿ. ಸರಕು ಅಡಕೆ ಕನಿಷ್ಠ 56,009 ರೂಪಾಯಿ, ಗರಿಷ್ಠ 85,096 ರೂಪಾಯಿ. ಬೀನ್ಸ್ ಕನಿಷ್ಠ 6,000 ರೂಪಾಯಿ, ಗರಿಷ್ಠ 7,000 ರೂಪಾಯಿ. ಕಡಲೆಬೇಳೆ ಕನಿಷ್ಠ 9,500 ರೂಪಾಯಿ, ಗರಿಷ್ಠ 9,800 ರೂಪಾಯಿ. ಸ್ಥಳೀಯ ಕಡಲೆಬೇಳೆ ಕನಿಷ್ಠ 8,500 ರೂಪಾಯಿ, ಗರಿಷ್ಠ 8,800 ರೂಪಾಯಿ. ಉದ್ದಿನ ಬೇಳೆ ಕನಿಷ್ಠ 11,500 ರೂಪಾಯಿ, ಗರಿಷ್ಠ 15,800 ರೂಪಾಯಿ. ಬದನೆಕಾಯಿ ಕನಿಷ್ಠ 1,800 ರೂಪಾಯಿ, ಗರಿಷ್ಠ 2,000 ರೂಪಾಯಿ. ಕ್ಯಾರೆಟ್ ಕನಿಷ್ಠ 3,800 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ಕೊತ್ತಂಬರಿ ಬೀಜ ಕನಿಷ್ಠ 9,200 ರೂಪಾಯಿ, ಗರಿಷ್ಠ 11,800 ರೂಪಾಯಿ. NH-44 ಹತ್ತಿ ಕನಿಷ್ಠ 3,071 ರೂಪಾಯಿ, ಗರಿಷ್ಠ 11,723 ರೂಪಾಯಿ. ಹಸಿಮೆಣಸಿನಕಾಯಿ ಕನಿಷ್ಠ 2,800, ಗರಿಷ್ಠ 3,000 ರೂಪಾಯಿ. ಹಸಿ ಶುಂಠಿ ಕನಿಷ್ಠ 3,000, ಗರಿಷ್ಠ 5,000 ರೂಪಾಯಿ. ಹೆಸರು ಕಾಳು ಕನಿಷ್ಠ 8,500 ರೂಪಾಯಿ, ಗರಿಷ್ಠ 10,200 ರೂಪಾಯಿ. ಹುರುಳಿಕಾಳು ಕನಿಷ್ಠ 5,500 ರೂಪಾಯಿ, ಗರಿಷ್ಠ 7,500 ರೂಪಾಯಿ. ಬೆಂಡೆಕಾಯಿ ಕನಿಷ್ಠ 2,800 ರೂಪಾಯಿ, ಗರಿಷ್ಠ 3,000 ರೂಪಾಯಿ. ಈರುಳ್ಳಿ 2,500 ರೂಪಾಯಿ ಕನಿಷ್ಠವಾದರೆ ಗರಿಷ್ಠ 4,500 ರೂಪಾಯಿ. ಉತ್ತಮ ತಳಿಯ ಭತ್ತ ಕನಿಷ್ಠ 2,350 ರೂಪಾಯಿ, ಗರಿಷ್ಠ 2,400 ರೂಪಾಯಿ. ಮಧ್ಯಮ ತಳಿಯ ಭತ್ತ ಕನಿಷ್ಠ 2,300 ರೂಪಾಯಿ, ಗರಿಷ್ಠ 2,320 ರೂಪಾಯಿ. ಆಲೂಗಡ್ಡೆ ಕನಿಷ್ಠ 3,500 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ಕೆಂಪು ರಾಗಿ ಕನಿಷ್ಠ 3,600 ರೂಪಾಯಿ, ಗರಿಷ್ಠ 4,200 ರೂಪಾಯಿ. ಇನ್ನು ಹೀರೆಕಾಯಿ ಕನಿಷ್ಠ 3,800 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ತೊಗರಿಬೇಳೆ ಕನಿಷ್ಠ 14,800.